ಹಾಕೊಂಡು ಏನು ಗೊತ್ತಾಗಕ್ಕಿಲ್ಲ ಅಂತಂದ್ರೆ ಎಲ್ಲಾನು ಹುಡುಕ್ತಾನೆಲ್ಲ. ಮೈ ಮುರ್ಕ ದುಡಿಯೋದು ಇವನು ಬಣ್ಣ ಹಚ್ಕೊಂಡು ಪಿಕ್ಚರ್ ಮಾಡಕ್ ಹೋಗಿದ್ದಾನೆ. ಕಾಮ್ಲವಾ, ಈ ನಾಟಕ ಗಿಟ್ಕ ಮಾಡ್ತೀನಲ್ಲ ನಾನು, ಆಮೇಲೆ ನಾಟಕ ನೋಡಕ್ಕೆ ಊರೂರ ಮೇಲೆ ಹೋಯ್ತೀನಲ್ವಾ, ಅದು ಹುಚ್ಚು ಅಂತ ನೀನೇ ಅಂದ್ಬಿಟ್ಟಿದ್ಯಲ್ಲ. ಮಾತೇರ್ ನಾಟಕಕಾರ ನಾಟಕಕಾರ ಅಂತ ಸುಬ್ಬಣ್ಣ, ಅದಕ್ಕೆ ಬರೀ ನಾಟಕವೇ ಏನು, ನನ್ಗೆ ಪರಿಚಯ ಇರೋರು ಒಬ್ರು ಅವರೇ ಬಾ ಅಂದ್ಬಿಟ್ಟು ನನ್ನ ಸ್ನೇಹಿತ ಒಬ್ಬ ನಮ್ಗೆ ಗೊತ್ತಿರೋರು ಕರ್ಕೋದ ಕರ್ಕೋದಕ್ಕ ಶೂಟಿಂಗ್ ಅಂದ್ಬಿಟ್ಟು ಪಟ್ನಕ್ ಕೊಟ್ಟೋಗಿದ್ದ ಪಿಕ್ಚರ್ ಅಲ್ಲಿ ನಿನ್ಗೊಂದು ಪಾತ್ರ ಕೊಡಿಸ್ತೀನಿ ಬಾ ಅಂದ್ಬಿಟ್ಟು ಕರ್ಕೊಂಡದ. ಸರಿ ನಾನು ಇನ್ ಕೇಳ್ಬೇಕಾ ನಾಟಕ ಇನ್ ಎಲ್ಲಾ ನೋಡ್ತಾರೆ ನನ್ ಮುಖವ ಪಿಕ್ಚರ್ ಅಲ್ಲಿ ಅಂದ್ಬಿಟ್ಟು ಆಸೆಯಿಂದ ಓದಿಕವ ಹೇಳಿಲ್ಲ. ರಾಜಣ್ಣನಿಗೆ ನಮ್ಮ ಅಣ್ಣನ ಮನೆಗೆ ಹೋಯ್ತೀನಿ ಹೊಸಿ ಕೆಲಸ ಅದೇ ಅಂದ್ಬಿಟ್ಟು ಸುಳ್ಳು ಹೇಳ್ಬಿಟ್ಟಿದಿ. ಹೋದ್ನ ಅಲ್ಲಿ ಶೂಟಿಂಗ್ ನಡೀತಿತ್ತು, ನಡೀತಿರುವಾಗ ಏನ್ ಮಾಡಿದ್ರು ಸಾ ಇವರೇ ಹೇಳಿದ್ನಲ್ಲ ಸಾ ಹಂಗೆ ಹಿಂಗೆ ಅಂತ ನನ್ನ ಪರಿಚಯ ಮಾಡಿಕೊಟ್ರು. ಆಯ್ತು ಕಣ್ರಿ, ಈಗ ಒಂದ್ ಕೆಲಸ ಬಾಯಿಲೆ ಅಂದ್ಬಿಟ್ಟು ಆ ಮೇಕಪ್ ಮ್ಯಾನ್ ಇರ್ತಾರಲ್ಲ ಅವ್ರ ಕೂಗಿದ್ರು ಬಣ್ಣ ಚೌರ ಇವ್ರಿಗೆ ಮೇಕಪ್ ಮಾಡು ಅಂತ ಅಂದ್ರು. ಅದ್ಯಾವ್ದೋ ಒಂದ್ ಮೀಟಿಂಗ್ ಅಂತೆ, ಆ ಮೀಟಿಂಗ್ ಅಲ್ಲಿ ನಾನು ಕೂತ್ಕ ಇರ್ಬೇಕಂತ ಸೂಟು ಬುಟ್ಟು ಹಾಕೊಂಡು ಕೂತ್ ಸೂಟು ಬುಟ್ಟಿ ಎಲ್ಲ ಏರಿಸ್ಬಿಟ್ಟು ನಾ ಕೂತ್ಕೋಬೇಕಂತೆ. ಹೇಳಿದ ತಕ್ಷಣ ನನಗೆ ಮೇಕಪ್ ಮಾಡ್ಬಿಟ್ರು, ಮುಚ್ಚಿಬಿಟ್ಟು ಒಂದ್ ಗ್ಲಾಸ್ ನೀರ್ ಇಟ್ಟಿರ್ತಾರೆ ಅದೇನ. ಆಮೇಲೆ ಹೇಳ್ತೀನಿ ಸುಮ್ಮನೆ ರೋಸಿ ಕತೆ ಕೇಳ್ಕೋ, ಅನ್ನಂಗಿಲ್ಲ ಕತೆ ಕೇಳ್ಕೋ ಹೆಂಗದೆ ಅಂದ್ಬಿಟ್ಟು ಮೇಕಪ್ ಮಾಡ್ಬಿಟ್ರಕವ ನನ್ಗೆ. ಏನ ತಕ್ಕ ಒಳ್ಳೆ ಆಫೀಸರ್ ತರ AS ಆಫೀಸರ್ ತರ ಆಗ್ಬಿಟ್ಟಿ, ಪಂಚೆ ಗಿಂಚೆ ಎಲ್ಲ ಬಿಚ್ಚಾಕ್ಬಿಟ್ಟು ಪ್ಯಾಂಟು ಶೂಟು ಟೈ ಎಲ್ಲಾ ಕಟ್ಬಿಟ್ರಕವ, ಕಟ್ಬಿಟ್ಟು ತನಕ ತಲೆಗೆಲ್ಲ ನೀಟಾಗಿ ಇದ್ ಮಾಡ್ಬಿಟ್ಟು ಮೇಕಪ್ ಮಾಡ್ಬಿಟ್ರು. ಏನ ನನ್ ಮುಖ ನೋಡಕ್ ಆನಂದ ನನಗೆ, ಮೇಕಪ್ ಬಂದ್ಬಿಟ್ಟು ಕನ್ನಡಿ ಇಡ್ತು ಮುಂದಗಡೆ ಕನ್ನಡಿ ಹಿಡ್ದ ನೋಡ್ತೀನಿ ನಾನೇ ಅಲ್ಲ ಏನೇ ಹಿಂಗಾಗ್ಬಿಟ್ಟಿದೀನಿ ನಾನು ಬಲೆ ಬಲೆ ಅನ್ಕಂಡು ನನಗ್ ನಾನ್ಬೇನ ನಾನೇ ತಡ್ಕೊಬಿಟ್ಟಿ ಕೂತ್ಕಂಡ. ಅವ್ರು ಹೇಳಿದ್ರು ಹಿಂಗ್ ಕೂತ್ಕೊ ಅಂದ್ಬಿಟ್ಟು, ಆ ಕಡೆ ಶೂಟಿಂಗ್ ನಡೀತಿತ್ತಲ್ಲ ಆ ಬರೋರ್ಗು ಇಲ್ಲಿ ಕೂತಿರಿ ಅಂದ್ಬಿಟ್ಟು ನನ್ ಪಕ್ಕದಲ್ಲಿ ಒಂದ್ 4-5 ಜನ ಕೂತಿದ್ರು ಹಿಂಗೆ ಮೇಕಪ್ ಬಂದಿದ್ರೆ ಮೇಕಪ್ ಮಾಡಿಸ್ಕ ಅವರು ಕೂತಿದ್ರು. ಪಾಪ ನಾನು ಹೋಗಿ ಕೂತ್ಕೊಂಡೆ, ಅಮ್ಮ ಎಷ್ಟ ಬೆಳಿಗ್ಗೆ ಒಂದ್ 11 ಗಂಟೆಗೆ ಶುರು ಆಯ್ತು ಕವನು ಮೇಕಪ್ ಮಾಡ್ಕೊಕ್ ಕೂತ್ಕೊಂಡದ್ದು, 1 ಗಂಟೆ ಆಯ್ತು ನಮ್ ಕಡೆಗೆ ಬರ್ನಿಲ್ಲ, 2 ಗಂಟೆ ಆಯ್ತು ಕ್ಯಾಮ್ರಾ ನಮ್ ಕಡೆಗೆ ಬರ್ನೇ ಇಲ್ಲ, 4 ಗಂಟೆ ಆಯ್ತು, 5 ಗಂಟೆ ಆಯ್ತು ಕವ, ಎಲ್ರು ಹೇಳ್ರಿ ಮೇಲೆ ಕೇಳ್ರಿ ಮೇಲೆ ಕೇಳ್ರಿ ಅಂದ್ರು. ಸರ್ ನಮ್ಗೆ ಈ ಶೂಟಿಂಗ್ ಬಂದ್ರಿ ಬರ್ಲೇ ಇಲ್ವಲ್ಲ ಸರ್ ಕ್ಯಾಮ್ರಾ ತೆಗಿಲೇ ಇಲ್ವಲ್ಲ, ಇವತ್ತು ಮುಗಿತು ಕಣ್ರಿ ಇದು ಸಾಧ್ಯ ಆದ್ರೆ ನಾಳೆ ಕರಿತೀವಿ ಹೋಗಿ ನಾವು ಮೇಕಪ್ ಮೇನು ಬಿಚ್ಚಾಕೊಡ ಡ್ರೆಸ್ ಎಲ್ಲ ಅಂತಂದ್ರು. ಹಾಕಿ ಪ್ಯಾಂಟು ಶೂಟು ಬೂಟು ಎಲ್ಲಾನು ಬಿಚ್ಕೊಬಿಟ್ರಕವ. ಏನು ಇಲ್ಲ ಏನೋ ಮಧ್ಯದಲ್ಲಿ ಒಂಚೂರು ಟೀನೋ ಕಾಫಿನೋ ಕೊಟ್ಟಿರ್ಕೋ ಅಷ್ಟೇ, ಟೀ ಇರ್ಬೇಕು ನಿಂಗೆ. ಆಮೇಲೆ ಇನ್ನ ಇನ್ನೇನೋ ಮಾಡೋದು ಕರ್ಕ ಹೋಗಿದ್ದವನಿಗೆ ಇದೇನಪ್ಪ ಹಿಂಗ್ ಮಾಡ್ಬಿಟ್ಟಲ್ಲ ನೀನು ಅಂತ ಅಂದೆ. ಶೂಟಿಂಗ್ ಅಂದ್ರೆ ಹಿಂಗೆ ಕಪ್ಪ ಇವತ್ತು ಆಗ್ಬೇಕು ಅಂದ್ರೆ ಆಗಕ್ಕಿಲ್ಲ ಹಂಗೆ. ವಾಪಸ್ ಬರಕ ನೀನ್ ರೇಷ್ಮೆ ಪಂಚ ವಾಪಸ್ ಕೊಟ್ರಿಲ್ವಾ? ಅದು ಮಾಮೂಲಿ ಅದು ಅದ್ಮಡಿ ಕೈ ಮಾಡ್ರ ಅವರು ನೀವಳ ಮಾರನೇ ದಿನ ಹೋಗ್ಲಿಲ್ವಾ? ತಿರ್ಗಾ ಹಂಗೆ ಕೂರಿಸ್ಬಿಟ್ಟು ಹೇಳಿಸ್ಬಿಟ್ರು ಏನ್ ಮಾಡೋದು, ಏನು ಶೂಟಿಂಗ್ ಮಾಡಿದೆ ನೋಡು ಹೊಟ್ಟೆಗೂ ಕೊಡದೆ ಬೆಳಿಗ್ಗೆಯಿಂದ ಸರಿ ಪಾಪ ಅನ್ನು ಇಲ್ಲ ಮೈ ಮೂರ್ಕ ದುಡಿತೀನಿ ನಂಗೋಸಿ ಸಹಾಯಾಗಿಯೇ ಮಾಡದ್ ಬಿಟ್ಬಿಟ್ಟು ಇವ ಬಣ್ಣ ಹಚ್ಕೊಳಕ್ ಹೋಗೋಣ. ನೋಡು ಅವತ್ತೆಲ್ಲ ನಿನ್ ಜಮೀನಲ್ಲಿ ನೀನ್ ದುಡ್ದಿದ್ರೆ ಉಪಯೋಗ ಯಾರಿಗಾಗದು? ಹಂಗುವೆ ನಮ್ಮ ಸ್ನೇಹಿತ ಹೇಳ್ದ ನೆಕ್ಸ್ಟ್ ಬರುವಾಗ ರಾಜಣ್ಣು ಕಮಲಮ್ಮನು ಬೇಕಾದ್ರೆ ಕರ್ಕ ಬಂದ್ಬಿಡು ಅಂತಂದ್ರೆ ಕೂರಿಸ್ಬಿಡವ ನಾವ್ ಇಲ್ಲಿಂದಲೇ ಕೈ ಮುಗಿತೀವಿ. ಸಾಕಾಗ್ಬಿಡ್ತಕ್ಕ ಒಂದಿನಕ್ಕೆ ಶೂಟಿಂಗ್ ಎಲ್ಲ ಕಣಪ್ಪ ನಿಮ್ಮನ್ನೆಲ್ಲ ನಂಬ್ಕೊಂಡು ನಾನು ಪಟ್ನಕ್ ಹೋದವನು ಅಲ್ಲೊಂದು ಯೋಜನೆ ಬಗ್ಗೆ ಹೇಳ್ತಾ ಇದ್ರು ಬಿಡಿ ನಾವ್ ಮಾಡ್ಕೊಳವ ನಮ್ಮೂರಲ್ಲೂ ಹೋಸಿ ಜನ ಇದಾರೆ ಇದಕ್ಕೆಲ್ಲ ಯೋಜನೆಗೆ ನಾವು ಸೇರ್ಕೋತೀವಿ ಅಂದ್ರೆ ಇವನ್ ನೋಡಿದ್ರೆ ಬಣ್ಣ ಹಚ್ಕೊಂಡು ಅಲ್ಲಿ ಇಲ್ಲಿ ಶೂಟಿಂಗ್ ಅನ್ಕೋತವ್ನೆ. ಈ ರಾಜಣ್ಣ ಒಬ್ಬನೇ ನೀಸಕ್ಕೆ ಕಷ್ಟ ಆಯ್ತದೆ, ಇನ್ ನಾನು ಕಮಲಕ್ಕ ಇಬ್ರೆ ಯೋಜನೆ ಏನ್ ಮಾಡೋದು? ಕಷ್ಟ ಕಷ್ಟ ಅವತ್ತಿಗೆ ಡಿಸೈಡ್ ಮಾಡ್ಕೊಬಿಟ್ಟಿ ಕಂದ್ಬಿಡಪ್ಪ. ಯಾರು ಹೋದರು ದುಡ್ಡು ಕೊಟ್ರು ನಾವು ದುಡ್ಡು ಇಲ್ಲಕಪ್ಪ ಏನೋ ಹೊಸಿ ಖರ್ಚು ಪರ್ಚಿ ಕೊಡ್ತಾರೆ ಅಂತಂದ್ರೆ ನನ್ ನಾ ತಕ್ ಹೋಗಿದ್ನಲ್ಲ ಅದೇ ಖರ್ಚು ನನ್ ಖರ್ಚೆ ಅಷ್ಟೇ ಸುಮ್ನೆ ಬಸ್ ಟಿಕೆಟ್ ಎಲ್ಲ ಖಾಲಿ ಆಗೋಯ್ತು ಕವ. ಅಯ್ಯೋ ಸಾಕಾಗ ಆಗೋಯ್ತು ನನಗೆ. ಜೇಬೆಲ್ಲ ಖಾಲಿ ಆಯ್ತು, ನೀನ್ ಜಾಸ್ತಿ ತಗೊಂಡೋಗ್ಲಿಕ್ಕೆ ಕೇಳ್ಬಿಡು. ಅಲ್ಲ ಈ ತಕ ಹೋಗಿದ್ದೆಲ್ಲ ಮುಗ್ದೈತಲ್ಲ. ಅದೇ ಕಣ್ಣಿ ತಗೊಂಡೋಗಿದ್ದೆ ವಸಿ. ವಸಿ ಬರುವಾಗ ಚಾರ್ಜ ನನ್ ಕರ್ಕೋಗಿದ್ನಲ್ಲ ಅವನ ಕಣ್ಣ ಚಾರ್ಜ್ ಹಾಕೊಂಡ್ ಹೋಗಿದ್ಯಾ, ಅಲ್ಲಿ ಹೋಗಿ ಸುಮ್ಮನ್ ಕುಂತಿದ್ಯಾ, ಹಂಗ ದುಡ್ಡೆಲ್ಲ ಹೋಯ್ತು ಅಂತ. ಯಾವ ದುಡ್ಡ ನೀ ತಗೊಂಡೋಗಿದ್ದಲ್ಲ ಖರ್ಚಿಗೆ? ಹೋಯ್ತಾನೆ ಖರ್ಚು ಮಾಡ್ಕೋಗಿದ ಖುಷಿ ಖುಷಿಯಾಗಿ. ಅಂದ್ರೆ ಪಾತ್ರ ಸಿಕ್ಬಿಟ್ಟು ಆ ಕಡೆಯಿಂದ ಕಮಲವಾ ಹೆಂಗುವೆ ದುಡ್ಡು ಇವ್ನು ಹೇಳಿದ್ದ ಕರ್ಕೋಗಿದವ, ಏ ದುಡ್ಡು ಕೊಡ್ತಾರ ಕಣ ಬಾರ ಅಂದ್ಬಿಟ್ಟು, ದುಡ್ಡು ಕೊಡ್ತಾರಲ್ಲ ಅಂದ್ಬಿಟ್ಟು ನನ್ನ ಹತ್ರ ಇತ್ತಲ್ಲ ಮೊದ್ಲು ಜೇಬ್ ಹಾಕಂಡಿಂದಲ್ಲ ಮುಕ್ಕಾಲ್ ಭಾಗ ಖರ್ಚು ಮಾಡ್ಬಿಟ್ಟಿದ್ದೀನಿ ನಾನು. ಅಲ್ಲಿ ಕೊಡ್ತಾರಲ್ಲ ಚೆನ್ನಾಗ್ಬೇಕು ಅನ್ಬಿಟ್ಟು ಒಣ ದ್ರಾಕ್ಷಿ ಖರ್ಜೂರ ಗೋಡಂಬಿ ದ್ರಾಕ್ಷಿ ಎಲ್ಲ ತಿನ್ಕೊಂಡೋಗಿದ್ದೆ ಅನ್ಸುತ್ತೆ. ಹೂಂಕಪ್ಪ ಅಲ್ಲ ಕಣಪ್ಪ, ಬರೋ ಬಂದೆ, ಅದೇನೋ ಮೇಕಪ್ ಎಲ್ಲ ಮಾಡಿದ್ರು ಅಂದ್ರಲ್ಲ ಹಂಗೆ ಬಂದ್ ಮಕಾರು ತೋರಿಸಿದ್ರೆ ಓ ಅಂತಿದ್ವಾ. ಅಲ್ಲ ನಿಜವಾಗ್ಲು ಶೂಟಿಂಗ್ ಏನಾದ್ರು ತಕಬಿಟ್ಟಿದ್ರಂತ ನಮ್ ಸೀನಾ ಹಂಗೆ ಬರ್ಬೇ ಹಂಗೆ ಬರುವೆ. ಆದ್ರೆ ಶೂಟು ಬೂಟ್ ಇರ್ತಿರ್ಲಿಲ್ಲ, ಮಾಮೂಲಿ ರೇಷ್ಮೆ ಶರ್ಟು ಜುಬ್ಬಾ ಪಂಚೆ ಅವು ಮಾತ್ರ ಇರೋದು, ಮೇಕಪ್ ಮಾತ್ರ ಹಂಗೆ ಉಳಿಸ್ಕೊ ಬರ್ಬೇಕು. ನೀವ್ ಕೇಳಿದ್ರೆ ಹೇಳ್ಬೇಕಲ್ಲಪ್ಪ, ಏನಾದ್ರು ಪಿಕ್ಚರ್ ಅಲ್ಲಿ ಪಾತ್ರ ಮಾಡ್ಬಿಟ್ಟು ಅದು ಥಿಯೇಟರ್ ಅಲ್ಲಿ ಬಂದ್ಬಿಟ್ಟು ಏನಾದ್ರು ನಾವೇನಾದ್ರು ನೋಡ್ಬಿಟ್ಟಿದ್ರೆ ಇಲ್ಲಿರ್ತಿರ್ಲಿಲ್ಲ, ಭೂಮಿ ಮೇಲೆ ಇರ್ತಿರ್ಲಿಲ್ಲ, ತೆಂಗಿನ ಮರ ಹತ್ ಕೂತ್ಕೊಬಿಡು. ಇಲ್ಲ ಸ್ಕ್ರೀನ್ ಮೇಲೆ ಇರ್ತಿದ್ದಿಕ್ಕಪ್ಪ ಅದಕ್ಕೆ ಹೇಳದ್ದು ನಮ್ ಕೈ ಸಿಕ್ಕಿಲ್ಲ. ಈಗ ತೆಂಗಿನ ಮರ ಹತ್ ಕೂತ್ಕೊಳ್ಳೋದು ಇವನ್ಗೆ ಆಯ್ತದೇನಪ್ಪ, ಹತ್ತಿ ಇಳಿದೆ ಮಾಡ ನೀನು ಅಂದ್ರೆ ಸುಬ್ಬಣ್ಣ ಹೇಳದ್ದು ತೆಂಗಿನ ಮರ ಎತ್ತರಕ್ಕೆ ಅಂದ್ರೆ ನೋಡ್ಲಿ ಗ್ರೇಡ್ ಗ್ರೇಡ್ ಹಂಗ್ ಬಂದ್ಬಿಡೋದು ಅಂತ ಆಗಿದೆಲ್ಲ ಒಳ್ಳೇದೇ ಆಯ್ತು ಬಿಡು, ಊರಿಗೆ ಸಾರಿಸ್ಬಿಡ್ಬೇ ನಾನು. ಇಂತ ಪಿಕ್ಚರ್ ಅಲ್ಲಿ ಮಾಡಿವ್ನಿ ಇಂತ ಸೀನ್ ಅಲ್ಲಿ ದಯವಿಟ್ಟು ನಮ್ಮ ಊರಿನ ಜನರೆಲ್ಲ ದಯವಿಟ್ಟು ವೀಕ್ಷಣೆ ಮಾಡ್ಬಿಟ್ಟು ನೋಡ್ಬಿಟ್ಟು ಅದು ಏನು ಎತ್ತ ಅಂದ್ಬಿಟ್ಟು ನನ್ಗೆ ಹೇಳ್ಬೇಕು ಅಂದ್ಬಿಟ್ಟು ಡಂಗುರ ಸಾರಿಸ್ಬಿಡುವ. ಈಗ ಕೆಲಸ ಮಾಡೋದ್ ಬಿಟ್ಬಿಟ್ಟು ನಿನ್ ಪಿಕ್ಚರ್ ನೋಡಕ್ ಬಂದಿರೋ ಲೈಟ್ ಆಗಿ ಉಪಹಾರ ವ್ಯವಸ್ಥೆ ಮಾಡ್ಬಿಡ್ಬೇಕು ನಾವು. ಈಗ ಕಮಲಕ್ಕ ಉಪಹಾರ ಸಿಗದು, ಕಮಲಕ್ಕನ ಮನೆಯಲ್ಲೇ ಬೇಕಾದ್ರೆ ವ್ಯವಸ್ಥೆ. ಹೆಂಗೆ ಅಂದ್ರೆ ಯಾರೊಬ್ರು ಹೇಳ್ತಾ ಇದ್ರು, ನಾನು ಪಾರ್ಟ್ ಮಾಡಿದೀನಿ ಅಂದಾಗ, ಯಾವ್ದಪ್ಪ ಸಿನಿಮಾ ಯಾವ್ದಪ್ಪ ನಾಟಕ ಅಂದ್ರೆ ಸಂಪೂರ್ಣ ರಾಮಾಯಣ ಅಂತ. ನಾ ಪಾರ್ಟ್ ಅದೇ ಬನ್ನಿ ಅಂತ ಹೇಳಿದ್ರು. ಇವ್ರು ಹೋಗಿ ಮುಂದ್ಗಡೆ ಕೂತ್ಕೊಂಡ್ರು, ಬತ್ತದೆ ಬತ್ತದೆ ಬತ್ತದೆ ಅಂದ್ರೆ ಕೊನೆಗೂ ಬರ್ಲಿಲ್ಲ. ಆಮೇಲೆ ಕೇಳಿದ್ರು, ಅಲ್ಲ ಕಣಪ್ಪ ಎಲ್ಲಪ್ಪ ನಿನ್ ಪಾತ್ರನೇ ಬರ್ಲಿಲ್ವಲ್ಲ ಅಂದ್ರೆ, ಯಾಕೆ ಸುಗ್ರೀವನ್ ಸೈನ್ಯದಲ್ಲಿ ನಾನು ಇದ್ನಲ್ಲ ಅಲ್ಲಂತ. ಸೈನಿಕ ಇರ್ತಾರಲ್ಲಪ್ಪ ಲಕ್ಷಾಂತರ ಮಂದಿ, ಅವ್ರ ಜೊತೆ ಯಾರ್ದು ಹೇಳೋ ಸೈನಿಕ ಸುಗ್ರೀವ್ ಸುಗ್ರೀವ. ಓ ಗೊತ್ತಾಯ್ತು, ಒಳ್ಳೆ ಕಾಸ್ಟ್ಯೂಮೇ ಅದು, ಒಳ್ಳೆ ಪಾತ್ರ. ವಾನರ ಮುಖ ಮಾಡಿದ್ದಕ್ಕೆ ಯಾರು ಅಂತಾನೆ ಗೊತ್ತಾಗಿಲ್ಲ ಪಾಪ. ಹಂಗೆ ಅದೇ ತರ ಇನ್ನೊಂದೇ ಅಲ್ಲ, ಇದೊಂದು ಕೇಳಿವ್ರಿ ನಾನು ಶೂಟಿಂಗ್ ಹುಚ್ಚು ನನ್ನಂಗೆ ಒಬ್ಬನಿಗೆ, ಸರಿ ಆಯ್ತು ಬಪ್ಪ ಅಂದ್ಬಿಟ್ಟು ಕರ್ಕೊಂಡೋಗಿ ಶೂಟಿಂಗು. ಮೊದಲನೇ ಸೀನ್ ಏನು ಅಂತಂದ್ರೆ, ಇವ ಆಕ್ಸಿಡೆಂಟ್ ಅಲ್ಲಿ ಸತ್ತೋಗ್ಬಿಟ್ಟಿದ್ರೆ, ಆಕ್ಸಿಡೆಂಟ್ ಆಗ್ಬಿಟ್ಟು ಸತ್ತೋಗ್ಬಿಟ್ಟಿರ್ತಾನೆ, ಡೆಡ್ ಬಾಡಿ ಮುಖ ಎಲ್ಲ ಮುಚ್ಚಬಿಟ್ಟಿರ್ತಾರೆ ವೈಟ್ ಬಟ್ಟೆಲಿ, ಮೊದಲನೇ ದೃಶ್ಯ ಆದಂತೆ. ಅಷ್ಟೇ ಅಷ್ಟೇ, ಯಾರು ಗೊತ್ತಾದ್ದು ಇವನ್ನ ಹೇಳ್ಕೋಬೇಕು. ಇವನ್ನ ಪ್ಯಾಕ್ ಮಾಡ್ಬಿಟ್ಟವ್ರೆ, ಬಟ್ಟೆಲ್ ಸುತ್ತ ಬಿಟ್ಟವ್ರೆ, ಮುಖವೇ ಕಾಣ್ತಾ ಇಲ್ಲ. ಮೊದಲನೇ ಸೀನ್ ಮುಗ್ದೋಯ್ತು. ಯಾರು ಏನಂತ ಯಾರು ಅಂತ ಕಂಡು ಹಿಡಿಯದ್ ನಾವು. ಅವನು ನಿನ್ನಂಗೆ ಕೆಂಬ ಸತ್ಕೊಂಡು ಹೋಗಿದ್ನೇನು. ಆಯ್ತು ಬಿಡು, ಸಿನಿಮಾ ಇದ್ರದ್ದು ವಿಷಯಗಳು ಕೇಳಿದ್ರೆ ಒಂದೊಂದುವೇ ನಗು ಬರ್ತದೆ ಕವ. ಅಲ್ಲ ಕಣಪ್ಪ ಒಳ್ಳೇದು ಅದೇ ಇಲ್ಲ ಅಂತ ಅಲ್ಲ, ಆತರ ಆಯ್ತದೆ, ಬಹಳ ತಮಾಷೆ ಇರ್ತದೆ. ಹೇಳಪ್ಪ ಅದೇನೋ ಹೇಳಕ್ ಬಂದೆ ಕಣಪ್ಪ. ಈಗ ನೀನು ಊರಲ್ಲಿ ಉಳಿಯೋಣ, ಪುನಃ ಕೆಂಬ ಸತ್ಕೊಂಡು ಹೋಗ. ಇಲ್ಲ ಕಣ ಹೇಳು, ಇಲ್ಲ ಕಣ ಹೇಳು ಏನೋ ಹೇಳ್ತಿದ್ದಿಲ್ಲ ನೀನು ಹೇಳು, ಅವಂದಿದ್ದೇ ಅಂತಾನೆ ಮುಂದಾರ ಪುನಃ ಹತ್ಕೋ ಹೋಯ್ತಾನೆ ಅವನು. ಈಗ ಏನ್ ಮಾಡವ್ರೆ, ಪ್ರಧಾನ ಮಂತ್ರಿಗಳು ಒಂದ್ ಯೋಜನೆ ತಂದವ್ರೆ, ಅದು ಪ್ರಧಾನ ಮಂತ್ರಿಗಳ ಆತ್ಮ ನಿರ್ಭರ ಭಾರತ ಅಭಿಯಾನ ಅಂತ. ಆತ್ಮ ನಿರ್ಭರ ಭಾರತ ಅಭಿಯಾನ ಅಂದ್ರೆ ಪ್ರತಿಯೊಬ್ಬರು ಅವರೇನೇನ್ ಬೆಳೀತಾರೆ ಅದರ ಒಂದು ಗುಣಮಟ್ಟವನ್ನ ಹೆಚ್ಚಿಸ್ಕೊಂಡು ಆ ಒಂದು ಪದಾರ್ಥಕ್ಕೆ ಒಳ್ಳೆ ಬೇಡಿಕೆಯನ್ನ ಸ್ಥಳೀಯವಾಗಿ ಜೊತೆಗೆ ರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಡ್ಕೊಳ್ಬೇಕು. ಅಂದ್ರೆ ನಮ್ದು ಏನ್ ಉತ್ಪನ್ನ ಐತೆ ಅದನ್ನ ನಾವು ಆ ಗುಣಮಟ್ಟಕ್ಕೆ ಇಟ್ಕೊಂಡು ಮಾಡ್ಕೊಳ್ಬೇಕು. ಹಿಂಗ್ ಮಾಡಕ್ ಹೊರಟಾಗ ಎಲ್ಲಾ ಜಿಲ್ಲೆಗಳಲ್ಲೂ ಎಲ್ಲಾ ಬೆಳೆಗಳನ್ನು ಬೆಳೀತಾರೆ. ಅಲ್ಲೇ ಒಂದ್ ಸ್ಪರ್ಧೆ ಬರುತ್ತೆ ಅಂತ ಅವ್ರೇನ್ ಮಾಡಿದ್ರು, ಒಂದು ಜಿಲ್ಲೆ ಒಂದು ಉತ್ಪನ್ನ ಅಂತ ಮಾಡಿದ್ರು. ಅಂದ್ರೆ ಆ ಒಂದು ಜಿಲ್ಲೆಯಲ್ಲಿ ಆ ಒಂದು ಪ್ರದೇಶದಲ್ಲಿ ಯಾವ ಬೆಳೆಯನ್ನ ತುಂಬಾ ಯಶಸ್ವಿಯಾಗಿ ಮತ್ತೆ ಕೆಲವೊಂದು ವಾತಾವರಣದಲ್ಲಿ ಕೆಲವು ಬೆಳೆಗಳು ಚೆನ್ನಾಗೂ ಬರ್ತವೆ, ಹಂಗಾಗಿ ಆ ಎರಡು ಅಂಶಗಳನ್ನ ಗಮನಿಸಿ ಎಷ್ಟು ಜನ ರೈತರು ಇದ್ದಾರೆ, ಬೆಳೆಯೋ ಪ್ರದೇಶ ಎಷ್ಟದೆ, ಮತ್ತೆ ಉತ್ಪನ್ನಕ್ಕೆ ಬೇಕಾದಂತ ಹವಾಮಾನ ಹೆಂಗದೆ, ಮತ್ತೆ ಉತ್ಪನ್ನದ ಗುಣಮಟ್ಟ ಹೆಂಗದೆ, ಮತ್ತೆ ಇವರಿಗೆ ಈಗಾಗಲೇ ಪರಿಚಿತ ಆಗಿರ್ಬೇಕು. ಗೊತ್ತಿರಬೇಕು. ನಾವೇನೋ ಚೆನ್ನಾಗಿ ಬರ್ತದೆ ಅನ್ಕೊಂಡು ವಸ್ತುನ ಕೊಟ್ಟು ಬೆಳೀರಿ ಅನ್ನೋದು ಅದೆಲ್ಲ ಆಗ್ಬಾರ್ದು ಅಂತ ಎಲ್ಲ ಅಂಶಗಳನ್ನ ಗಮನಿಸಿಕೊಂಡು ಒಂದು ಜಿಲ್ಲೆ ಒಂದು ಉತ್ಪನ್ನ ಅಂತ ಮಾಡವ್ರೆ. ಈಗ ಮೈಸೂರು ಜಿಲ್ಲೆಗೆ ಬಾಳೆ ಅಂದ್ರೆ ಸುಬಣ ನೀ ಹೇಳ್ತಿರೋದು ಒಂದು ಜಿಲ್ಲೆಗೆ ಒಂದು ಬೆಳೆ ಒಂದು ಉತ್ಪನ್ನ ಒಂದು ಉತ್ಪನ್ನ ಅಂದ್ರೆ ಒಂದ್ ಜಿಲ್ಲೆನಲ್ಲಿ ಎಲ್ಲರೂ ಅದನ್ನೇ ಬೆಳಿಬೇಕು ಅಂತ ಹಂಗಲ್ಲ. ಆ ಜಿಲ್ಲೆಯಲ್ಲಿ ಅದನ್ನ ಉತ್ತಮವಾಗಿ ಬೆಳೆಯೋದಕ್ಕೆ ಪ್ರಾಶಸ್ತ್ಯ ಕೊಡೋದು. ಈಗ ಮಂಡ್ಯ ಅಂತಂದ್ರೆ ಭತ್ತ, ಮಂಡ್ಯ ಅಂದ್ರೆ ಭತ್ತ ಅಲ್ಲ, ಮಂಡ್ಯ ಅಂದ್ರೆ ಬೆಲ್ಲ ಮಾಡವ್ರೆ, ಚಾಮರಾಜನಗರಕ್ಕೆ ಅರಸಿನ ಮಾಡವ್ರೆ. ಓಹೋ ಸರಿಕಪ್ಪ, ಅಂದ್ರೆ ಒಂದೊಂದು ಜಿಲ್ಲೆಗೆ ಅವರೇ ಆಯ್ಕೆ ಮಾಡ್ಬಿಟ್ಟಾರ. ಇಲ್ಲಿ ಬೆಳೆಯೋದಷ್ಟೇ ಅಲ್ಲ, ಬೆಳೆಯೋದು ಬೆಳೆದಾಯ್ತೆ. ಈಗ ರಾಜಣ್ಣ ಬೆಳಿತಾನೆ, ಅದಕ್ಕೆ ಹೇಳಿದ್ದೆ ನೀನು ಇರ್ಬೇಕು ಅನ್ನೋದು. ಈಗ ರಾಜಣ್ಣ ಬೆಳ್ಕೊಡ್ತಾನೆ, ಅವನ್ನೆಲ್ಲಾನು ಅದನ್ನೇ ಎತ್ಕೊಂಡೋಗಿ ಮಾರಾಟ ಮಾಡಕ್ ಆಗ್ತದ. ಅದನ್ನ ಒಂದು ಒಳ್ಳೆಯ ಆಹಾರವಾಗಿ ಪರಿವರ್ತಿಸಿ ಅದಕ್ಕೆ ಕಿರು ಆಹಾರ ಅಂತ ಹೇಳೋದವ್ರು. ಆಹಾರವಾಗಿ ಮೌಲ್ಯವರ್ಧನೆ ಮಾಡಿದ್ರೆ ಅದನ್ನ ಹೆಚ್ಚ ಜನ ಇಟ್ಕೊಳ್ಬಹುದು, ಹೆಚ್ಚು ದೂರ ಕಳಿಸಬಹುದು, ಬೇರೆಯವ್ರ ಜೊತೆ ಹಂಚ್ಕೋಬಹುದು. ನೋಡಪ್ಪ ಬಂದ ವಿಷಯಕ್ಕೆ ಬಾಳೆಕಾಯಿ ಉಡಿ ಇವನ್ ಮರ್ತಿಲ್ಲ ಮರ್ತಿಲ್ಲಮ್ಮ. ಇನ್ನೂ ಇಟ್ಟಿದ್ಯಪ್ಪ ಎಲ್ಲಿ ಕಮಲ ಅಕ್ಕ ಕೊಟ್ಟಿ ಯಾವ ಕಾಲ ಆಯ್ತು ಮೈಸೂರಿಗೆ ಬಾಳೆ ಅಂದ್ರಲ್ಲ ಮೈಸೂರು ಜಿಲ್ಲೆಗೆ, ಅದಕ್ಕೆ ಅವನು ಕಿರು ಗೊತ್ತಾಯ್ತು. ಹಂಗಾಗಿತ್ತು ನೀ ಕೇಳಕ್ ತಪ್ಪು ಅಂದ ನಾನು. ಸರಿ ನೀನ್ ಹೇಳದ್ ಸರಿ, ಏನಿಡಿ ಇನ್ನು ಇಟ್ಕೊಂಡಿದ್ಯಾ ಇಲ್ವಾ ಸಿನಿಮಾ ಗುಂಗಲ್ ಇದೆಯೋ ಅರ್ಥ ಆಗ್ಲಿ ಅಂತ ಬಿಡಿಸಿ. ಸರಿ ಪುಡಿ ಅಂತಿದ್ದಂಗೆನೆ ಪುಡಿ ಇನ್ನು ಮಾಡಿಕೊಂಡವನೆ ಅಂತ. ನಾನು ಏನಾದ್ರು ಇಟ್ಕೊಂಡಿದ್ರೆ ತಿರ್ಗಾ ಕಮಲ ಅಕ್ಕನ್ ಕೊಟ್ಬಿಟ್ಟು ಏನಾರು ಮಾಡ್ಸ್ಬಿಟ್ಟು ಬಜ್ಜಿ ತಿನ್ಕೊಂಡು ನಾಳೆ ಪುನಃ ಕೆಂಬ ಸತ್ಬಿಡು. ಏನೋ ಒಂದ್ ಮಾಡವ ಮುಂದಿನ ಕತೆ ಅದು ಇರ್ಲಿ. ಅಲ್ಲ ಕಣಪ್ಪ ನಿನ್ನ ಇಲ್ಲಿ ಕೂರ್ಸ್ಕೊಂಡಿರೋದು ಯಾಕೆ ಅಂತ್ಯಾ? ಉಡಿ ಎತ್ಕೊಂಡು ಹೋಗ್ಲಿ ಅಂತ. ಅವನು ಬಾಳೆ ಬೆಳ್ಕೊಳ್ತಾನೆ, ಉಡಿ ಮಾಡ್ಸೋ ಜವಾಬ್ದಾರಿ ನಿಂದು ಆಯ್ತಾ? ಆ ಕೆಲ್ಸ ಆರು ಮಾಡು ಅಂತ ನಿಂಗೆ ಹೇಳ್ತಿರ. ಸರಿ ಸರಿ ಆಯ್ತು. ಕೆಂಪಸ್ ಹತ್ತದ ಹತ್ತಿಯ ಅಲ್ಲಿ ಸಿನಿಮಾ ನಾಟಕ ಅಂತ ತಗೋ ಬದಲು ಒಂದು ಒಳ್ಳೆ ಉತ್ಪನ್ನ ತಗೊಂಡು ಒಂದ್ ನಾಲ್ಕು ಸಿಟಿನಲ್ಲಿರೋ ದೊಡ್ಡ ದೊಡ್ಡ ಮಳಿಗೆಗೆಲ್ಲ ಹಾಕಿ ಪರಿಚಯಿಸಿದ್ರೆ ನೋಡಿ ಈ ತರ ಮಾಡ್ತಾ ಇವಿ, ಈ ತರದೆಲ್ಲ ಒಂದು ಗುಣಮಟ್ಟ ಕಾಪಾಡ್ಕೊಂಡಿದೀವಿ, ಗ್ರಾಹಕರಿಗೆ ಇದು ಇಷ್ಟ ಆಗುತ್ತೆ, ನಿಮ್ ಅಂಗಡಿ ನಾಲ್ಕು ಮಡಿಗಿರಿ, ಖರ್ಚಾದ್ರೆ ಇನ್ನೊಂದ್ ಸ್ವಲ್ಪ ತಂದು ಕೊಡ್ತೀನಿ ಅಂತ ಅಲ್ಲೇ ಒಂದು ವ್ಯಾಪಾರ ಸಣ್ಣ ಮಾರುಕಟ್ಟೆನೆ ಮಾಡ್ಕೋಬೇಕು. ಅದಕ್ಕೆ ಗಮನದಲ್ಲಿಟ್ಕೊಂಡು ಮಾಡವ್ರೆ ಪ್ರಧಾನ ಮಂತ್ರಿಗಳು ಈ ಒಂದು ಯೋಜನೆ ಮಾಡವ್ರೆ. ಇದಕ್ಕೆ ಎಲ್ಲವೂ ನಮಗೆ ಗೊತ್ತಿರಲ್ಲ. ಈಗ ರಾಜಣ್ಣ ಒಳ್ಳೆ ಬಾಳೆನ ಸ್ಟ್ಯಾಂಡರ್ಡ್ ಆಗಿ ಬೆಳೆದ್ಕೊಟ್ಬಿಟ್ಟವನೆ, ತಿನ್ನೋರಿಗೆ ನೆಂಟರಿಗೆ ಇಷ್ಟರಿಗೆ ಕೊಟ್ಟಾಯ್ತು, ಕೆಲವು ಮಾರಾಟನು ಆಯ್ತು, ಇನ್ನು ಒಂದಿಷ್ಟು ಉಳಿತು, ಏನ್ ಮಾಡೋದು? ನನಗೆ ಕೊಡ್ಲಿ ಬಿಡು, ನನಗೆ ಮನೆಗೆ ತಗೋಗಿ ಕೊಟ್ಟು ಇನ್ನು ಉಳ್ಕೊಂಡದೆ. ಅವಾಗ ಏನ್ ಮಾಡ್ಬೇಕು ಅಂತ ಮಾಡ್ಬೇಕು? ಕಮಲಕ್ಕನ್ ಕೊಟ್ಬಿಡುದು. ನಾನು ಎಷ್ಟು ನೀನು ಕೊಟ್ಟು ಉಳಿದ್ರೆ ಏನ್ ಮಾಡೋದು? ಪರವಾಗಿಲ್ಲ, ನಂತವೇ ಕೊಡಲಿ. ಹಂಗಲ್ಲ, ಅವನು ಜಾಸ್ತಿ ಬೆಳಿಬೇಕು ಅನ್ನೋ ಯೋಚನೆ ಇಲ್ಲ. ಈ ನಾಲ್ಕು ಜನಕ್ಕೆ ಆಗೋಷ್ಟು ರಾಜಣ್ಣ ಬೆಳಿ. ಸುಬ್ಬಣ್ಣ ಏನಾದ್ರು ಅಲ್ಪ ಸ್ವಲ್ಪ ಎಲ್ರಿಗೂ ಕೊಟ್ಟವನಲ್ಲ, ಇನ್ ಅಲ್ಪ ಸ್ವಲ್ಪ ನಾನು ಮರ್ತ್ ಬಿಟ್ಟವನಲ್ಲ, ಏನಾದ್ರು ಉಳಿಕೆ ಪಳಕೆ ಇದ್ರೆ ನಾನು ಕೊಟ್ರು ಮಡಿಕತೀನಿ ಅಂತ. ಹಂಗಲ್ಲ, ಮೊದ್ಲೇ ನಿಂಗೆ ಕೊಟ್ಟಿರ್ತಾನೆ, ಪುನಃ ಉಳಿಕೆ ಅಂತ ತಂದ್ಕೊಡ್ಲಿ ಅಂತ. ಆಗ ತಂದ್ಕೊಟ್ಬಿಡಪ್ಪ ಓಲಿ. ಇಲ್ಲ ಅವನಿಗೆ ಸಾಲಿಲ್ವಲ್ಲ, ಹೇಳದ್ನಲ್ಲ ಈಗ ಎಲ್ಲ ಮುಗಿಸ್ಕೊಬಿಟ್ಟಿನಿ ಅಂತ. ಪುಡಿ ಅಲ್ಲ ಕಣಪ್ಪ, ಪುಡಿ ನೀನೇ ಮಾಡ್ಕೊ, ಬರೀ ಬಾಳೆಕಾಯಿ ತಂದ್ಕೊಡ್ತಾನೆ ರಾಜಣ್ಣ, ಮುಂದಕ್ ನಿನ್ ಕೆಲ್ಸ. ನೀನ್ ಪುಡಿ ಕೊಟ್ಟಿದ್ರೆ ಅದ್ ಹೇಳ್ತಿರೋದ್ ನಾನು. ಸುಲಭವಾಗಿ ಹೇಳಪ್ಪ, ಮುಂದಕ್ಕೆ ಇವನ್ ಕತೆ ಬೇಡ ಕಣ ನಮ್ಗೆ. ಈಗ ಆ ರೀತಿ ಒಂದು ಉತ್ಪನ್ನನ ಈ ಜನಗಳು ಸುಲಭವಾಗಿ ಆಹಾರವಾಗಿ ಉಪಯೋಗಿಸುವಂತ ಉತ್ಪನ್ನ ಮಾಡ್ಬೇಕು ಅಂದ್ರೆ ತಂತ್ರಜ್ಞಾನ ಬೇಕಾಯ್ತದೆ. ಅದು ಮುಖ್ಯ ಸುಬ್ಬಣ್ಣ. ಈ ಗಿಡದಲ್ಲಿರೋ ಬಾಳೆಕಾಯಿ ತಗೊಂಡೋಗಿ ಅದನ್ನ ಪುಡಿ ಆಗೋದ್ರೆ ಮಂತ್ರ ಹಾಕಕ್ಕಾಗುತ್ತೆ? ಅದನ್ನ ಒಂದು ಅದವಾಗಿರುವಾಗ ಕಿತ್ತು ಅದನ್ನ ಒಣಗಿಸಿ, ಆ ಒಣಗಿಸಾದ್ಮೇಲೆ ಅದು ಪುಡಿ ಆಗ್ಬೇಕು. ಪುಡಿ ಆದ್ಮೇಲೆ ಪುಡಿ ಮಾಡಕ್ ಒಂದ್ ಮಿಷಿನ್ ಬೇಕಲ್ಲ. ಹೌದು, ಪುಡಿ ಆದ್ಮೇಲೆ ಅದೊಂದು ಆಹಾರವಾಗಿ ಉಪಯೋಗಿಸೋ ಒಂದು ಗುಣಮಟ್ಟದಲ್ಲಿ ಇರಬೇಕು. ಅದೊಂದು ವಾಸನೆ ಇರಬಾರ್ದು, ಬೂಸ್ಟ್ ಅದು ಇದು ಸೇರ್ಕೊಂಡಿರ್ಬಾರ್ದು, ಹಿಂಗೆಲ್ಲ ಒಂದು ವಿಚಾರಗಳಿರ್ತದೆ. ಇದಕ್ಕೆ ಒಂದು ತಂತ್ರಜ್ಞಾನವನ್ನ ಅಭಿವೃದ್ಧಿ ಪಡಿಸ್ತಾರೆ. ಯಾರು ಮಾಡ್ತಾರಪ್ಪ ಅಂದ್ರೆ, ಈಗ ಮೈಸೂರಾಗ CFTRI ಇಲ್ವಾ, ಈ ರೀತಿ ಸಂಶೋಧನಾ ಸಂಸ್ಥೆಗಳು ಏನ್ ಮಾಡ್ತವೆ, ಆಹಾರ ಉತ್ಪನ್ನಗಳನ್ನ ಜನರಿಗೆ ಬೇರೆ ಬೇರೆ ರೂಪದಲ್ಲಿ ಮುಟ್ಸೋದಕ್ಕೆ ವ್ಯವಸ್ಥೆ ಮಾಡ್ತವೆ, ತಂತ್ರಜ್ಞಾನಗಳನ್ನ ರೂಪಿಸಿವೆ. ಬೇಗ ಕೆಡದೇ ಇರುವಂಗು ನೋಡ್ಕೋತಾರೆ ಅಲ್ವಾ. ಅದಕ್ಕೆ ಬೇಕಾದಂತ ಒಂದು ಯಂತ್ರಗಳು, ಆಮೇಲೆ ಬೇಕಾದಂತ ರಾಸಾಯನಿಕಗಳು, ಇವುಗಳ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತಾರೆ, ಹೆಂಗ್ ಮಾಡ್ಬೇಕು ಅಂತ ಹೇಳ್ಕೊಡ್ತಾರೆ. ಮಾಡ್ಕೊಡ ನಿನ್ ಜವಾಬ್ದಾರಿ. ಇಲ್ಲಿ ಯಾಕೆ ಈ ಯೋಜನೆ ಬಗ್ಗೆ ಇಷ್ಟೊಂದು ಹೇಳ್ತಾ ಇದೀನಿ ಅಂದ್ರೆ, ಈಗ ನಾವೊಂದು ಗುಂಪು ಜನ ಸೇರ್ಕೊಂಡು ಈ ತರದ ಮಾಡ್ತೀವಿ ಅಂದ್ರೆ 10 ಲಕ್ಷ ರೂಪಾಯಿ ತನಕ ಸಬ್ಸಿಡಿ ಐತಿ. ನೋಡಪ್ಪ ಎಲ್ಲಾನು ತಗೋಬೋದ್ಕೋ 10 ಲಕ್ಷ ಅಂದ್ರೆ. ಅಲ್ಲಿ ಒಂದಿನ ಟ್ರೈನಿಂಗ್ ಅದ ಎಂತದೋ ಮಾಡಿದ್ರು, ಪ್ರದರ್ಶನ ಮಾಡಿದ್ರು ಅದೇ ಯಂತ್ರಗಳದಲ್ವನಪ್ಪ, ಯಂತ್ರಗಳದೆಲ್ಲ ತೋರಿಸಿದ್ರಲ್ಲ ಅದನ್ನ ಹೇಳ್ತಿರೋದು. ಜೊತೆಗೆ ಆ ಮಾಡಿರೋದ್ನ ತಿನ್ನಕ್ಕೂ ಹೊಸಸಿ ಕೊಟ್ಟಿದ್ರು ನೋಡಕ್ಕೆ. ಹೌದು ಈಗ ಗೊತ್ತಾಗ್ಬೇಕಲ್ಲ, ಈಗ ನೀನ್ ನಂಬೇಕಲ್ಲಪ್ಪ ಹಿಂಗ್ ಮಾಡಿದ್ರೆ ಹಿಂಗ್ ಆಯ್ತದೆ ಅದ್ರ ರುಚಿ ನೋಡೋದು. ಅಲ್ಲಪ್ಪ ಇವನು ಬಕಾವು ಅಂದ್ರೆ ಎಂತಿದ್ದ ಇವನ್ ಏನು ಅರ್ಥ ಆಗಿರ್ಲಿಲ್ಲ, ಯಾವಾಗ ರುಚಿ ನೋಡ್ದ ಈಗ ಅದನ್ನೇ. ತುಂಬಾ ಚೆನ್ನಾಗದಕ್ಕಪ್ಪ ಅದು, ನನಗಂತೂ ಮುಂದಕ್ಕೂ ಇದನ್ನ ಇದೊಂದು ಬೆಳ್ಕೊಂಡ್ರೆ ಸಾಕು ನಂಗೆ. ಅಲ್ಲ ಕಣಪ್ಪ ಯಾರು ಬಕಾವುಗಾಗಿ ಇದನ್ನ ಬೆಳ್ಕೊತೀಯ ಬರೀ ಒಳ್ಳೆ ಲಾಭ ಅದಕ್ಕವ ಇದೇ ಕವ. ಅಲ್ಲ ಕಣಪ್ಪ ಬರೀ ಅದಕ್ಕೋಸ್ಕರ ಬೆಳ್ಕೊಂಡ್ಬಿಡದ, ನೀನ್ ಬೆಳಿತೀಯ ಅಥವಾ ಹೆಂಗೆ? ಅಲ್ಲ ನಾನೇ ಬೆಳೆಯೋದು, ಕೆಲಸ ಎಲ್ಲ ನಮ್ಮ ರಾಜಣ್ಣ ತಾನೇ ಮಾಡೋದು. ನೀನೀಗ ಬೆಳೆಯೋದು ನಿನ್ ಕೈಲಿ ಆಗಲ್ಲ ಅಂತ ಗೊತ್ತಾಯ್ತು. ಹೆಂಗು ಕೆಂಪು ಸತ್ತಿ ಇಳಿದು ನಿಂಗೆ ರೂಢಿ ಆಗ್ಬಿಟ್ಟದೆ. ನೀನು ಓಲಿ ಈ ಮಾರಾಟಕ್ಕಾರು ಪ್ರಯತ್ನ ಮಾಡು. ಆಮೇಲೆ ಇನ್ನೊಂದ್ ಹೇಳ್ಕೊಟ್ಟವ್ರೆ ಕಣ್ಣ, ನಮ್ ಸ್ತ್ರೀ ಶಕ್ತಿ ಸಂಘಕ್ ಬಂದು ಈ ತರ ಬಾಳೆಕಾಯಿ ಸುಕೇಳಿ ಅಂತ ಮಾಡೋದು. ಒಂಥರ ಅನ್ಸ್ಬಿಟ್ಟಿತ್ತು ಇದು, ಎಂತದವ ಅದನ್ನ ಎಂತದ ಹೆಸರು ಹೇಳಿ? ಹೆಸರ ಸುಕೇಳಿ ಅಂತ. ಸುಕೇಳಿ ಸುಖವಾಗಿ ಏನೇ ನೀನೊಂದ್ಸರಿ ಅಂದ್ಬಿಡಪ್ಪ ರಾಜಣ್ಣ, ಅದೇನ ಸುಖವಾಗಿ ಎದ್ದೋಳಿ ಅಲ್ಲದು ಸುಕೇಳಿ ಸುಕೇಳಿ ಸುಕ್ಕವಾಗಿ ತಿಂದ ಮೇಲೆ ಎದ್ದೇಳೋದು. ಅಲ್ಲಪ್ಪ ಈ ಹೆಸರುಗಳೇ ಒಂದೊಂದ್ ತರ ಅವೆಲ್ಲ ಇದೇಕ್ ಹಿಂಗಾದ ಇವು ಹೆಸರುಗಳು. ಅದನ್ನ ಬಾಳೆಹಣ್ಣನ್ನೆಲ್ಲ ಹೆಚ್ಚಿಬಿಟ್ಟು ಅದನ್ನ ಬಿಸಿಲಲ್ಲಿ ಹಣ್ಣ ಇದು ಹಣ್ಣನ್ನ ಹೆಚ್ಚಿಬಿಟ್ಟು ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಅದನ್ನ ವರ್ಷಾನ್ ಗಟ್ಲೆ ಇಟ್ಕೊಂಡು ತಿನ್ಬೋದಂತೆ. ಓಹೋ ತಕ್ಕಳಪ್ಪ ರಾಜಣ್ಣ, ವರ್ಷಾನ್ ಗಟ್ಲೆ ಇಡ್ಬೋದಾ? ಕೆಡಕಿಲ್ವಾ? ಏನು ಕೆಡಲ್ಲ. ಈ ನಮ್ದು ಇದ್ ಮಾಡಿ ಪಂಚಾಮೃತ ಮಾಡ್ತಾರಲ್ಲಪ್ಪ ಅದೇ ತರ ಅದೇ ಮಾಡೋದು. ಈಗ ನೀನ್ ಮುಂದಿನ ಸರ್ತಿ ನಿನ್ ಜಮೀನ್ ಬೆಳೆದ್ ಬಾಳೆ ನೀನೇನಾದ್ರು ಸಹಾಯ ಮಾಡ್ಲಿಲ್ಲ ಅಂದ್ರೆ ಬೆಳೆಯಕ್ಕೆ ದೇವಸ್ಥಾನಕ್ಕೆ ಬಿಟ್ಟು ನೀನ್ ಪಿಕ್ಚರ್ ನ ಪಾರ್ಟ್ ಮಾಡ್ತೀನಿ ಅಂತ ಹೋದ್ರೆ ದೊಡ್ಡ ದೇವಸ್ಥಾನ ಪಂಚಾಮೃತ ಕೊಟ್ಬಿಡು ಒಳ್ಳೇದಾಗ್ಲಿ. ಸುಮ್ಮನೆ ಅಲ್ಲಿ ಆ ದೇವ್ರ ದಯ ಏನ್ಲಾದ್ರು ಒಂದ್ ಪಾತ್ರ ಸಿಕ್ಲಿ ಅಲ್ಲಿ ಶೂಟಿಂಗ್ ಮಾಡಿ ಜಮೀನ್ ನಾಗ್ ದುಡಿತೀನಿ ಅಂತ. ಅದೆಲ್ಲ ಇಲ್ಲ, ಸಿನಿಮಾದಲ್ಲಿ ಮಾಡ್ಬಿಡ್ಬೇಕು. ಈಗೇನೀ ಸುಕೇಳಿ ಮಾಡ್ಬೇಕು ಅಂತಿದ್ರೆ ಮತ್ತೆ ಅಪಾನ್ವಾಗಿ ಮಾಡು. ಅಲ್ಲ ನೀನೇನೋ ಬಾಳೆಹಣ್ಣು ಉಳಿದದೆ ಅಂತ ಒಣಗಾಕದು, ಇವ್ನ ಇತ್ತಲಾಗಿಂದ ಬಂದ ಅರ್ಧಂಬರ್ಧ ಒಣಗಿರೋದನ್ನ ಹಂಗೆ ತಿನ್ಕೊಂಡು ಹೋದ್ರೆ ನೀನ್ ಯಾರಿಗೆ ಹೇಳ್ತೀಯ? ಯಾರ ಕೇಳ್ತೀಯ? ಅರ್ಧಂಬರ್ಧ ಮಾಡಿಟ್ರೆ ತಿನ್ಬಿಡ್ಬಿಡ ಆಮೇಲೆ ಬೇಗ ಎತ್ಕೊಂಡ್ಬಿಡ್ತದಪ್ಪ. ಅದಕ್ಕೆ ಕಮಲವನ್ ಕೇಳಿದ್ರು ಕೊಡಕಿಲ್ವ? ಅದ್ರೆ ನಾನು ಎತ್ಕೋಬೇಕಲ್ಲಿ ಕಾಣದೆ ಇದಂಗೆ. ಏನ್ ನೀನ್ ಬೇಕಲ್ಲ ಕೆಲಸ ಮಾಡ್ತೀನಿ ನೋಡು. ಅವ್ನು ಮಾಡದ್ನೆಲ್ಲ ನನ್ಗೆ ಹೇಳ್ತಾನೆ ಸುಮ್ ಕೂತ್ಕಾಯೋ ಕಾಣ್ದೇನಿ ಕಣ. ನಿಮ್ಮಿಬ್ರಿಗ್ ಬರೀ ಕಿತ್ತಾಡದೆ ಆಗೋಯ್ತು ನೋಡ. ನೀನ್ ಒಪ್ಪಿಯವ ಮಾತಾ? ಅವ್ನ ಹೇಳ ಮಾತಾ? ನೀವ್ ಒಪ್ಪಿಯಾ? ಪಾಪ ತಮಾಷೆಗೆ ಹೇಳ್ತಾನೆ. ಅವಳು ಅನ್ನ ಹಾಕ್ತಾಳೆ, ಉಣ್ಣ ಕೊಡ್ತಾಳೆ ನಿಂಗೆ. ಅವಳಿಗೆ ಕೇಳು ಈಗ ನೀ ಮಾಡಿರ ಸರಿ ಅಂತ. ಏನ ಜಮೀನಲ್ಲಿ ದುಡ್ಕೊಂಡು ನಾವು ಕಷ್ಟ ಪಟ್ಕೊಂಡು ಜಮೀನಲ್ಲಿ ಬೆಳೆದ್ರೆ ಇವ ಸುಕು ಸೊಪ್ಪತ್ಗೆಲ್ಲ ಓಲಾಡಕ್ಕೆ ಪಿಕ್ಚರ್ ಪಾರ್ಟ್ ಮಾಡ್ತೀನಲ್ಲ ಹೇಳವ ನೀನು. ನನ್ಗೆ ಕಷ್ಟ ಇರೋದ ಅವನು ಕಷ್ಟ ಇರೋದ ರಾಜಣ್ಣಿಂಗೆ ಕಷ್ಟ ಇರೋದು ಹದಿನೈದು. ಅದು ಒಪ್ಕೋತೀನಿ ಕವ. ಅಲ್ಲ ಕಷ್ಟಪಟ್ಟು ದುಡಿದ್ರೆ ತಾನೇ ದುಡ್ಡು ಸಂಪಾದನೆ. ನಮ್ಗೆ ದುಡ್ಡು ಎತ್ಕೊಂಡು ಪಟ್ಟಕ್ ಹೋಗದ? ನಮ್ಗೇನು ಅಂದ್ರೆ ನಾನು ಹೇಳದ್ನಲ್ಲ ಸ್ವಲ್ಪ ಮೇಕಪ್ ಮಾಡ್ಬಿಟ್ಟು ಕೂರ್ಸಿದ್ರು ಕೈ ಕಟ್ಕ ನಮ್ಗ್ಯಾವ ಕಷ್ಟ. ಅಲ್ಲ ಐಕ್ಳು ಉದ್ದಾರ ಆಗ್ಲಿ ಅನ್ಬಿಟ್ಟು ಅವ ಪಟ್ಟಣಕ್ ಹೋಗಿ ಸುಬ್ಬಣ್ಣ ಅದು ಇದು ಯೋಜನೆಗಳನ್ನೆಲ್ಲ ಹುಡಿಕೋಬತ್ತಾನೆ. ಬಂದ್ ಬಂದ್ ಹೇಳ್ಬಿಟ್ಟು ಏನಾರ ಒಂದ್ ಮಾಡಿಸ್ತಾನೆ. ನೀನು ಎತ್ಕೊಂಡು ಎತ್ಕೊಂಡು ಬಸ್ ಹತ್ಕೊ ಹೋಯ್ತಾ ಇರ್ತ. ಈಗ ರಾಜಣ್ಣ ನನಗಂತೂ ಇವನ್ ವಿಚಾರದಲ್ಲಿ ಭಯ ಇಲ್ಲ. ಇನ್ನ ನಾಲ್ಕು ಸಲ ಹಿಂಗೆ ಹೋಗ್ಬಿಟ್ಟು ಬೆಳಿಗ್ಗೆ ಇವನು ಹೋಯ್ತಿದ್ದಂಗೆನೆ ಮೇಕಪ್ ಹಾಕೋದು, ಸಂಜೆ ಮೇಕಪ್ ಕಿತ್ಬಿಟ್ಟು ಡ್ರೆಸ್ ಅನ್ನ ಕಿತ್ಬಿಟ್ಟು ಕಳ್ಸಿದ್ರೆ ಆಗ ಬುದ್ಧಿ ಕಲ್ತ್ಕೊಂಡು ಕೆಂಪ ಸತ್ತದನ್ನೇ ಬಿಡ್ತಾರೆ. ಒಂದೇ ದಿವಸಕ್ಕೆ ಹಂಗ ಆಗ್ಬಿಟ್ಟದಕ್ಕಪ್ಪ. ಅಲ್ಲಿ ಕೂರ್ಸಿದ್ರಲ್ಲ ಕಮಲವ್ವ ಮೇಕಪ್ ಮಾಡ್ಬಿಟ್ಟಿದ್ರಲ್ಲ, ಕೈ ಇಲ್ಲಿ ಏನಾರ ಕೆರೆದ್ರೆ ಕೆನ್ನೆ ಗಿನ್ನೆ ಮುಟ್ಕೊಳ್ಳುವಷ್ಟು ಇಲ್ಲ, ಮೇಕಪ್ ಹೊಂಟೈತದೆ. ನಾ ಚೆನ್ನಾಗ್ ಕಾಣಕ್ಕಿಲ್ಲ ಇದ್ರ ಇಲ್ಲಿ ಅಂತ ಕ್ಯಾಮ್ರಾದಲ್ಲಿ ಚೆನ್ನಾಗ್ ಬಿಡ್ಬೇಕಲ್ಲ ಮುಖ. ಏನಾರ ಇಲ್ಲಿ ಏನೋ ಕಡ್ತಾ ಇದೆ ಅನ್ಬಿಟ್ಟು ಕೆರ್ಕಂಡ್ರೆ ಮೇಕಪ್ ಅಳಸೋಯ್ತದೆ ಅನ್ಬಿಟ್ಟು ಕೈಯ ಕಟ್ಟದವ್ ನಾನು ಬಿಚ್ಚಿರತವ. 5 ಗಂಟೆವರೆಗೂ ಬೇ ಕಡಿದ್ರು ಸುಮ್ ಕೂತೀವ್ನಿ. ಹಾ ಮೇಕಪ್ ಹೊಂಟೈತೆ ಅಂತ ಕೊನೆಗ್ ಬಂದ್ಬಿಟ್ಟು ಇವತ್ ಮುಗ್ದೋಯ್ತು ಶೂಟಿಂಗ್ ನಾಳೆ ಬನ್ನಿ ಅನ್ನದ. ಬಿಡವ ನನಗೆ ಒಂದೇ ದಿವ್ಸಕ್ಕೆ ಬೇಸರ ಆಗೋಗ್ತು. ಈಗ ಬಿಡ್ಲಾ ಹೋಗ್ಲಿ, ನಮ್ಮೂರ್ನಾಗ ರಾಮಾಯಣ ಮಾಡುವಾಗ ಒಂದ್ ಪಾತ್ರ ನಿಂಗೆ ಕೊಡಿಸ್ತೀನಿ. ಅದೇ ಸುಗ್ರೀವನ್ ಸೇನಿನಲ್ಲಿ ಶಂಕರಣ್ಣ ಯಾರು ನಮ್ಗೆ ಹೆಂಗ್ ಗೊತ್ತಾಗದು? ಪಾತ್ರ ಮುಖ್ಯ ಅಲ್ವೇನವ್ವ? ಮತ್ತಿನ್ನೇನು ಹೌದು ಕವಾ, ನಿಜ. ಅದು ಒಂದೇ ತರ ಅಲ್ವಾ ಕಪಿ ಸೈನ್ಯ ಸುಬಣ, ಕಪಿ ಸೈನ್ಯ ಒಂದೇ ತರ ಕಾಣ್ತಾ. ಈಗ ಪಕ್ಕದೂರವ್ರು ಮಾಡಿರೋದೇನ್ ನಿನ್ಗೆ ಅಷ್ಟೇ ತಾನೆ, ಬೆಳಿಗ್ಗೆ ಹೋಗ್ತಿದ್ದಂಗೆ ಮೇಕಪ್ ಹಾಕ್ಸು, ಸೂಟು ಬುಟ್ಟು ಹಾಕ್ಸು, ಕೂರ್ಸು. ಸದ್ಯ ಅಲ್ಲಿ ನನಗೆ ಆ ಪಾತ್ರ ಇರ್ಲಿಲ್ಲ, ದೊಡ್ಡ ಪಾತ್ರ ಆಫೀಸರು ಆತರ. ಅದಕ್ಕೆ ಅದಕ್ಕೇನೆ ಕಳಿಸಿದ್ ನಿಂಗೆ, ಅದಕ್ಕೆ ಬೇಡ ಸಣ್ಣ ಪಾತ್ರ ನೆಟ್ಟಿಗೆ ಮಾಡು. ಅದ್ರ ಜೊತೆಗೆ ಇವ ಇನ್ನೊಂದ್ ವಿಷಯ ಹೇಳಲಿಲ್ಲ, ಅದ್ನೂ ಅಕಸ್ಮಾತ್ ಕ್ಯಾಮ್ರಾ ಗಿಮ್ರಾ ತಿರುಗಿಸ್ತರು, ಇವನ್ ಮುಖ ಅಂತೂ ಗೊತ್ತಾಗ್ತಿರ್ಲಿಲ್ಲ. ಈ ಕೊರೋನಾ ಟೈಮ್ ಅಲ್ವಾ, ಮಾಸ್ಕ್ ಹಾಕ್ಬಿಟ್ಟು ಕೂರ್ಸಿದ್ರಂತೆ. ಇಲ್ಲ ದೂರ ದೂರ ಕೂರ್ಸಿದ್ರು ಕವ, ಏನಿಲ್ಲ ಇವ ನೋಡಿದ ನೀನು ನೋಡಿದವನಿಗಿಂತ ಜಾಸ್ತಿ ಹೇಳ್ತಾನಿವ ಕೂತಾಯೋ. ನೋಡಿದವ್ರು ನೋಡಿದವ್ರು ಹಿಂಗಂದಿಲ್ಲ ಕಪ್ಪ. ನೀನು ಒಂದ್ ಎಷ್ಟ್ ದಿನ ಆಯ್ತು ಹೇಳು? ಆಯ್ತಲ್ಲ ಸುಬ್ಬಣ್ಣ, ಒಂದ್ ಮೂರ್ ದಿನ ಆಯ್ತು. ಇಲ್ಲ ಹತ್ರ ನಾಲ್ಕೈದು ದಿವಸ ದಿನ ಆಯ್ತು. ದಿನಕ್ಕೊಂದ್ ಹತ್ತು ಜನಕ್ ನೀನ್ ಕತೆ ಹೇಳಿರ್ತೀಯ, ಒಂದ್ ಐವತ್ ಜನ ಗೊತ್ತಾಗಿರ್ತದೆ. ರಾಜಣ್ಣಂಗ್ ಗೊತ್ತಾಗಿರಲ್ವಾ? ಈ ರಾಜಣ್ಣನ್ ಹೇಳಿದ್ರೆ ಇವಾಗ ಮಾತಾಡ್ತವನಲ್ಲ, ಈಗ ಬರೀ ಹೇಳಿಸ್ತಾನೆ, ನನ್ನ ಅವಮಾನ ಮಾಡ್ತಾನೆ ಅಂದ್ಬಿಟ್ಟು ಹೇಳಿರ್ಲಿಲ್ಲ ನಾನು. ಅದ್ ಹೆಂಗೋ ತಿಳ್ಕೊಬಿಟ್ಟವನೆ. ಮರಿಸಿದ್ದನ್ ಹೇಳಿದ್ದಿ ಮೊನ್ನೆ ಜೊತೆಗ್ ಬಂದಿದ್ದ, ಅವನೇ ಮಾಡಿರೋ ಕೆಲಸ ಇದು. ಕಿವಿ ಮುಡ್ಸಿರೋದು ಮರಿಸಿದ್ನೆ. ಅದ್ನ ಯಾಕೆ ಮಾಡೋನ್ ಗೊತ್ತಾ? ಮರಿಸಿದ್ನ ಹತ್ರ ದೇಶ ದುಡ್ಡು ಇಸ್ಕೊಂಡು ವಾಪಸ್ ಕೊಟ್ಟಿಲ್ಲ, ಅವನು ಕಾಯ್ತಿದ್ದ. ಹೇಳ ತಕ್ಷಣ ಊರ್ಗೆಲ್ಲ ಅಂಟ್ಕೊಂಡ್ಬಂದವನೆ ಹೋಗಿ. ಅಣ್ಣ ಇದ್ ಬೇಕಿತ್ತೇನಣ್ಣ ನಿಂಗೆ? ಗೊತ್ತಾಗ್ಲಿಲ್ಲ ಅಲ್ಲಕವ್ವ, ಈಗೇನ್ ಇದು ಹೊಸ್ದ ನನಗೆ? ನಾನ್ ನಾಟಕಕಾರ ಅಂತ ಗೊತ್ತಿಲ್ವಾ ಊರಲ್ಲಿ? ನಾಟಕ ಚೆನ್ನಾಗ್ ಮಾಡ್ತಾನೆ ಇವನು ಅಂದ್ಬಿಟ್ಟು ಅದ್ರ ಈ ಪಿಕ್ಚರ್ದು ಹುಚ್ಚ ಅಂಟಿಸ್ಕೊಂಡವ್ನೆ ಅಂತ ಅನ್ಕೊಳ್ಳಿ ಬಿಡು. ಸಿನಿಮಾ ನಟ ಅಂತ ಅನ್ಲಿ ಇವತ್ತಲ್ಲ ನಾಳೆ ಬರ್ದಿಟ್ಕೋಬಿಡು ಕಮಲವ್ವ, ಪಾತ್ರ ಒಂದ ಮಾಡೇ ಮಾಡ್ತೀನಿ ನಾನು. ಯಾವ್ದಾರ ಸರಿ, ಆದ್ರೆ ಸುಬ್ಬಣ್ಣ ಹೇಳ್ತಿರೋ ಪಾತ್ರ ಮಾಡಕ್ಕಿಲ್ಲ, ಗೊತ್ತಾಗಕ್ಕಿಲ್ವಲ್ಲ. ಅಲ್ಲ ಪಾತ್ರ ಮಾಡ್ತೀನಿ, ಇದು ಅದು ಅಂತ ಏನಿಲ್ಲ. ಮುಖ ಚೆನ್ನಾಗಿ ಕಾಣ್ಬೇಕು. ಈಗ ವಾನರ ಕಪಿ ಸೈನ್ಯದಲ್ಲಿ ಯಾರು ಏನು ಅಂತ ಗೊತ್ತಾಗಲ್ಲ. ನೀನು ಇವತ್ತು ಅವ್ನ ನಿಜವಾದ ಬಣ್ಣ ಬಯಲಾಯ್ತದ ನೋಡು. ನೀನು ಕೃಷಿ ಅಧಿಕಾರಿಗಳನ್ನ ಚಾವಡಿಗೆ ಕರ್ಕೊಬತ್ತೀಯಲ್ಲ, ಒಂದೊಂದ್ಸಲ ಕರ್ಕೊಬಂದಾಗ ಚೆನ್ನಾಗ್ ಮಾತಾಡ್ಬಿಡ್ತಾನೆ, ನಾನು ಹಂಗ್ ಮಾಡ್ಬಿಡ್ತೀನಿ ಹಿಂಗ್ ಮಾಡ್ಬಿಡ್ತೀನಿ ಅಂತಾನೆ. ಈಗ ಯಾರು ಬಂದಿಲ್ಲ ನೋಡು ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಗೆ ಕೃಷಿ ಅಧಿಕಾರಿಗಳು. ಇವತ್ ನೋಡು ಕೃಷಿ ಮಾಡ್ತೀನಿ ಅಂತ ಅವ್ನು ಬಾಯಲ್ ಬತ್ತಿದ್ದ ನೋಡು. ಇನ್ನು ಸಿನಿಮಾ ಪಾರ್ಟ್ ಮಾಡೇ ಮಾಡ್ತೀನಿ ನಾನು ಅಂತಾನೆ. ರುಚಿ ಹತ್ಬಿಟ್ಟದೆ. ಅಲ್ಲ ಇರ್ಲಿ ಸುಬ್ಬಣ್ಣ, ಈಗ ನಾವು ಬೆಳಗ್ಗೆಯಿಂದ ಸಂಜೆವರೆಗೂ ರೈತರು ನಾವು ಕಷ್ಟಜೀವಿಗಳು, ಮಧ್ಯದಲ್ಲಿ ಒಂದೊಂದ್ ಪಾತ್ರ ಹಿಂಗ್ ಕೊಟ್ರ ಅದಕ್ಕೆ ಮಾಡ್ಬಾರ್ದವ? ಅದಕ್ಕ ಹಳ್ಳಿನಲ್ಲಿ ನಾಟಕ ಮಾಡಕ್ಕಿಲ್ವಾ? ಅಲ್ಲ ಮಾಡೋಣ ಬೇಡ ಅನ್ನೋದಿಲ್ಲ, ಜಮೀನಲ್ಲೂ ದುಡಿ ಅದು ಮಾಡು ಅಂತ. ಅದು ಅದು ಸರಿ, ಒಪ್ಕೊತೀನಿ. ಈ ಮಾತ ನಿನ್ ಮಾತ ಒಪ್ಕೊತೀನಿ ನಾನು. ಹೊಸಿ ನೋಡಿ ಇತ್ತಾಗ ಹೇಳ ಬರ ಮಳೆಗಿಳೆ ಏನಾರು ಮೊಡಗಿಡ ಕಟ್ಟಿದ್ರೆ ವಾಪಸ್ ಹೊಂಟೈತದೆ ಸುಮ್ನಿರು. ಏ ಜೀವಿಗಳು ಅಂದಿಲ್ಲ ನೀನು, ಎಲ್ಲಿ ಶ್ರಮ ಪಟ್ಟಿಯ ನೀನು? ಅದಕ್ಕಪ್ಪ ನಿಂಗೆ ಜಮೀನು ಬಾ ಜಮೀನು ಬಾ ಅಂತ. ಆಯ್ತು ಸುಮ್ನಿರಪ್ಪ, ಬತ್ತೀನಿ ನೀನು ಅವಮಾನ ಮಾಡ್ಬೇಡ, ಹೇಳ ಸುಬ್ಬಣ. ಈಗ ಈಗ ಏನ್ ಯೋಜನೆ ಬಂದದೆ ಅದನ್ನ ಪ್ರಯೋಜನ ಪಡ್ಕೋಬೇಕು ಅಂದ್ರೆ ಹೊಸಿ ಪ್ರಯತ್ನ ಮಾಡ್ಬೇಕು. ನಾ ಬರೀ ಹಿಂಗೆ ಮನರಂಜನೆ ಮಾಡ್ಕೊಂಡು ಇರ್ತಿದ್ರೆ ಆಗಕ್ಕಿಲ್ಲ. ಈಗ ರಾಜಣ್ಣ ಹೇಳ್ದಂಗೆ ಒಬ್ಬ ಅಧಿಕಾರಿಗಳನ್ನ ಕರ್ಸವ, ಅವರು ಹೇಳ್ತವ್ರೆ ನಿಮ್ಮ ಒಂದು ಹಳ್ಳಿ ಸುತ್ತಮುತ್ತ ಏನಾದ್ರು ಜಾಸ್ತಿ ಬೆಳೆದಿದ್ರೆ ಯೋಜನೆಗೆ ನೀವು ಸೇರ್ಕೋಬಹುದು, ಒಂದ್ ಸಂಘದ ಮೂಲಕ ಸೇರ್ಕೊಂಡ್ರೆ ನಿಮ್ ಹೊಸಿ ಲಾಭ ಜಾಸ್ತಿ ಸಿಗ್ತದೆ ಅಂತ ಹೇಳಿದ್ರು. ಸರಿ ಒಳ್ಳೇದು, ಕರ್ಸ್ ಬಿಡವ. ಈ ಕಿರು ಆಹಾರ ಸಂಸ್ಕರಣಾ ಉದ್ಯಮಗಳ ಯೋಜನೆ ಏನಿದೆ, ಇದು ಬಹಳ ಒಂದು ಭವಿಷ್ಯ ಇರುವಂತ ಯೋಜನೆ. ಆಮೇಲೆ ಮುಖ್ಯವಾಗಿ ಏನ್ ಗೊತ್ತಾ ರಾಜಣ್ಣ, ಈ ಬಾಳೆದ್ ಬಿಡು, ಅರ್ಶನದ್ ಬಿಡು, ಬೆಲ್ಲದ್ ಬಿಡು, ಇದು ಆತ್ಮ ನಿರ್ಭರ ಭಾರತ ಅಂತ. ಅಂದ್ರೆ ನಾವು ಏನ್ ಉತ್ಪನ್ನ ಬೆಳಿತೀವಿ ಅದ್ರ ಗುಣಮಟ್ಟವನ್ನ ನಾವು ಜಾಸ್ತಿ ಮಾಡಿ ನಾವೇ ಮಾರುಕಟ್ಟೆ ಮಾಡ್ಕೊಂಡ್ರೆ ಅದು ನಮಗೆ ಲಾಭದಾಯಕ, ಆತ್ಮಬಲವನ್ನ ತುಂಬುತ್ತೆ, ರೈತನಿಗೆ ಆತ್ಮಬಲವನ್ನ ಹೆಚ್ಚಿಸುತ್ತೆ, ನೋಡಪ್ಪ ರೈತರನ್ನ ಆರ್ಥಿಕವಾಗಿ ಅನುಕೂಲ ಮಾಡ್ಕೊಂಡು ಹೆಚ್ಚಿಸುತ್ತೆ. ಅದೆಂತದ ಇದು ಯೋಜನೆ, ಅದು ಆತ್ಮ ನಿರ್ಭರ ಭಾರತ. ಅದ್ರಲ್ಲೇ ಹೆಸರಿಟ್ಬಿಟ್ಟವರಲ್ಲಪ್ಪ ಆತ್ಮ ನಿರ್ಭರ ಅಂತ, ಬಹಳ ಚೆನ್ನಾಗಿ ಮಾಡೋರು. ಕೃಷಿ ಒಂದೇ ಅಲ್ಲ ಕಣ, ಅವರು ಪ್ರಧಾನ ಮಂತ್ರಿಗಳು ಎಲ್ಲಾ ಇದ್ರಲ್ಲು ನಾವು ನಮ್ದನ್ನೇ ನಾವು ಮಾಡ್ಕೋಬೇಕು. ರೇಡಿಯೋದಲ್ಲಿ ಕೇಳಿವನಿಕಪ್ಪ ಅದೆಂತವೋ ಇದು ಸ್ಟ್ಯಾಂಡ್ ಅಪ್ ಇಂಡಿಯಾ, ಆಮೇಲೆ ಮೇಕ್ ಇನ್ ಇಂಡಿಯಾ, ಸ್ಟಾರ್ಟ್ ಅಪ್ ಇಂಡಿಯಾ ಅಂತ ಎಲ್ರಿಗೂ ಬೇಕವ. ಭಾರತ ದೇಶದಲ್ಲಿ ಎಲ್ರು ಕೂಡ ಸುಭಿಕ್ಷವಾಗಿ ಅವರ ಇರ್ಬೇಕು. ಕಲಾವಿದ್ರಿಗೂ ಏನೋ ಮಾಡ್ತಾರೆ ಕಪ್ಪ, ಕಲಾವಿದ್ರಿಗೂ ಏನಾರು. ಆಯ್ತು ಕವ, ನಿನ್ನ ರೈತರ ಲೆಕ್ಕ ಇದೇನ ವಾಸ್ತಾಗ ಹೇಳ್ತಾ ಇದೇನ ಇಮ್ ನಾನ್ ರೈತನೇ ಕವ, ಇದೇ ರೈತನಾಗೋತಿಯೇ ಸುಬಣ, ಇದೇ ಕಮಲ ಕೈಗೆ. ನೀನು ಕೆಲಸ ಇದ್ದಾಗ ಕಲಾವಿದ, ಕೆಲಸ ಇಲ್ದೇ ಇದ್ದಾಗ ಏನು ಕೆಲಸ ಇರಲ್ಲ ನೋಡು, ಎಲ್ಲ ಕಟಾವ್ ಆದ್ಮೇಲೆ ರೈತ ಅಂತೀಯ. ತುಮಕೋ ಹೋಗಕ್ಕೆ. ಈಗ ಕಮಲಕ್ಕ ಏನೇನ ಬಕಾವು ಬಕಾವು ಅಂತಿದ್ದ, ಏನಾದ್ರು ಉಳಿಸಿ ಏನಾದ್ರು ತಿಂಡಿ ಗಿಂಡಿ ಮಾಡಿದ್ಯಾ ಹೆಂಗೆ? ಅದೇ ಕಣ ಬಕಾವು, ಅದೇ ಬಕಾವು. ಅದಕ್ ಮುಂಚೆ ಏನ್ ಬಿಸ್ಲಲ್ವಾ ಪಾನ್ಕ ತತ್ತೀನಿ ಕುಡಿವಂತೆ, ಆಮೇಲಿಂದ ಬಕಾವು. ಪಾನ್ಕ ಮಾಡಿದ್ಯಾ? ವೈ ತಕ ನೀ ಮೊದ್ಲೇ ಹೇಳಿದ್ರೆ ಕರ್ಬೂಜನ ತತ್ತಿದ್ನಲ್ಲ. ಈಗೇನ್ ಕಾಲ ಏನ್ ಮೀರಿಲ್ಲ, ಬತ್ತಿಲ್ಲ ಮುಂದಿನ ವಾರ ಕರ್ಬೂಜದ. ಈಗ ಸರಿ ಸರಿ ಬೆಲ್ಲ ಕರ್ಗಿಸ್ತಾ ಇರ್ತಾಳೆ, ಅದೇ ಹೆಚ್ಕೊಂಬ ಅದು ಒಳ್ಳೇದೆ, ಹೋಗೋಣ. ಅದೇ ಈಗಲೇ ತಂದು ಇಲ್ಲಿ ಇಲ್ಲಿ ಸಿಕ್ಕಿಲ್ಲಕ್ಕವ, ಪಟ್ಟಣಕ್ಕೆ ಹೋಯ್ತೀನಲ್ಲ ಅವಾಗ ಒಳ್ಳೆ ತಗೋಬತ್ತೀನಿ. ಅಣ್ಣ ಇದು ಆಡೋ ಮಾತ, ಹಳ್ಳಿ ಸಿಗದೆ ಇರೋದು ಪಟ್ಟಣದಲ್ಲಿ ಸಿಗ್ತದ ಅಲ್ಲಕ್ಕವ? ಈಗ ತಕ್ಷಣಕ್ಕೆ ಎಲ್ಲವ ಬಗ್ಗೆ ಕೇಳಲಿ ನಾನು, ಅದೆಲ್ಲ ಸಿಗ್ತೈತೆ ಅಂತಲ್ಲ ಅಣ್ಣ. ಈಗ ಸರಿ ನಾ ತಂದು ಕೊಟ್ಟನ್ ಬಿಡು, ಅದು ಯಾಕೆ ಯೋಚನೆ ಮಾಡಿ? ಈಗ ಬೆಲ್ಲದ ಮುಂದಿನ ವಾರ ನೀ ಕೈಲಿ ಕರ್ಬೂಜ ಕಲಂಗಡಿ ಇಡ್ಕೊಂಡ್ ಬಂದ್ರೆ ಎರಡು ಎರಡು ಎರಡನ್ನು ಹಿಡ್ಕೊ ಬರ್ನ ರಾಜಣ್ಣ. ವಿಚಾರ ಮರ್ತ್ಬಿಟ್ಟಿಲ್ಲಪ್ಪ. ಯಾವ್ದಪ್ಪ ಯಾರೋ ಒಬ್ರು ಮೊನ್ನೆ ಹುಡ್ಕೊಂಡ್ ಬಂದಿದ್ರಲ್ಲ, ಯಾರಪ್ಪ? ಯಾವ್ದೋ ಒಂದ್ ತೋಟದಾಗ ಶೂಟಿಂಗ್ ಐತೆ ಅಂತ. ಎಲ್ಲಪ್ಪ ಇಲ್ಲಿಗೆ ಬಂದ್ಬಿಟ್ಟಿದಾರ? ಸುಮ್ಕೋ ಹೋಗ, ಅದೇನ ಕರ್ಬೂಜ ದಣ್ಣಿ ಎತ್ಕೊಂಬ ಹೋಗಿ ಸುಬಣ್ಣ ಹೇಳ್ತಾನೆ ಅಂತ ನೀನ್ ಮಾಡ. ಅಷ್ಟೊಂದು ಫೇಮಸ್ ಅಂತ ಅಲ್ಲ ಅಲ್ಲ ಅಲ್ಲ ಅಲ್ಲಕ್ಕವ, ಈ ಪಿಕ್ಚರ್ ಗಳಲ್ಲಿ ನೋಡಕ್ಕಿಲ್ವ ಜಮೀನು ತೆಗಿತಾರಲ್ಲ, ಹಂಗೇನಾರು ನಮ್ಮೂರ್ಗ್ ಬಂದ್ಬಿಟ್ಟಿದಾರ ಅಂತ ನಾನು ಹೇಳ್. ನಿಜ ಹೇಳು ರಾಜಣ. ಈಗ ಕಮಲಕ್ಕನ್ ಪಾನ್ಕನ್ ಬಿಟ್ಬಿಟ್ಟು ಓಡ್ಬಿಡ್ತೀಯ ಅಂಗಾರೆ ಹೇಳ್ಬಿಟ್ರೆ. ನಿಜ ನಿಜ ಅದಂತ ಬಂದಿದ್ರಪ್ಪ? ಇಲ್ಲ ಕಣ್, ಸುಮ್ನೆ ತಮಾಷೆ ಮಾಡ್ತೀಯ ನೋಡವ. ಆಯ್ತು, ಈಗ ಕರ್ಬೂಜ ತರ್ರಮ್ಮ. ಈಗ್ಲೇ ತಂದ್ಯಾ? ತರ್ಬೇಕು ಅಂದ್ರೆ ತತ್ತೀನಿ, ನೀನ್ ಮಾಡೋದು? ಆಯ್ತು ಕವ. ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದ್ದವರು ಆರ್ ಲೋಕೇಶ್ವರಿ, ಎಸ್ ಲಕ್ಷ್ಮೀನಾರಾಯಣ, ಎಂ ಶಂಕರಪ್ಪ ಹಾಗೂ ಎಸ್ ಸುಬ್ರಹ್ಮಣ್ಯ. ಎಲ್ಲಿ ಹೊಂಟಾರಿ ಇವರು? ಸಿದ್ದಣ್ಣ ಯಾವ ಕಡೆಪ್ಪ? ಗ್ರಾಮ ಪಂಚಾಯತಿ ಕಡೆಗೆ. ನಾನು ಗ್ರಾಮ ಪಂಚಾಯತಿ ಹೊಂಟೀನಿ. ಏನ, ನಾನು ಪಂಚಾಯತಿ ಕಡೆ ಹೊಂಟೀನಿ. ಇದೇನಿದು, ಎಲ್ಲಾರು ಗ್ರಾಮ ಪಂಚಾಯತಿ ಕಡೆ ಹೊಂಟಾರಲ್ಲ. ಬುಡಣ್ಣ ಇಲ್ಲಿ ಕುಂತ ಏನ್ ಮಾಡ್ತಿ? ನೀನು ನಡಿ. ಯಾಕ ರೊಕ್ಕ ಹಂಚ್ತಾರೇನು ಪಂಚಾಯತ್ಯಾಗ? ಹೌದು, ಮಹಾತ್ಮಾ ಗಾಂಧಿ ನರೇಗಾ ಯೋಜನೆ ಶುರು ಆಗ್ಯದ, ಕೂಲಿ ಕೆಲ್ಸ ಕೊಡ್ತಾರ. ನಡಿಯೋ ಎಂತ ಬಂಗಾರದಂತ ಸುದ್ದಿ ಹೇಳಿದ್ಯೋ, ನಡಿ ಬಂದೆ. ನರೇಗಾ ಯೋಜನೆ ಅಡಿ ಕೂಲಿ ಕೆಲಸ ಮಾಡಲು ಇಂದೇ ಜಾಬ್ ಕಾರ್ಡ್ ಮಾಡಿಸಿ. ಇದಕ್ಕಾಗಿ ಬ್ಯಾಂಕ್ ಖಾತೆ ಮತ್ತು ಅದೇ ಗ್ರಾಮದಲ್ಲಿ ವಾಸಿಸುತ್ತಿರುವ ಬಗ್ಗೆ ಪುರಾವೆ ಒದಗಿಸಬೇಕು. ಜಾಬ್ ಕಾರ್ಡ್ ಇರುವವರಿಗೆ 100 ದಿನ ಕೂಲಿ ಕೆಲಸ ಖಚಿತ. ಗಂಡು ಹೆಣ್ಣಿಗೆ ಸಮಾನ ಕೂಲಿ. ದಿನಕ್ಕೆ 275 ರೂಪಾಯಿ ನಿಮ್ಮ ಬ್ಯಾಂಕ್ ಖಾತೆಗೆ ಬರಲಿದೆ. ಹೆಚ್ಚಿನ ಮಾಹಿತಿಗೆ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800 4258 666. ಇದು ಮಂಡ್ಯ ಜಿಲ್ಲಾ ಪಂಚಾಯತ್ ಪ್ರಕಟಣೆ. ಕೃಷಿ ದರ್ಪಣ. ವಾರದ ಕೃಷಿರಂಗ ಕಾರ್ಯಕ್ರಮಗಳ ಮುನ್ನೋಟ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ಮಾರ್ಚ್ 28 ಸೋಮವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಕೃಷಿಯಲ್ಲಿ ಆರ್ಥಿಕ ಅಭಿವೃದ್ಧಿ ಈ ವಿಚಾರವಾಗಿ KR ಪೇಟೆ ತಾಲೂಕು ಅಕ್ಕಿಹೆಬ್ಬಾಳು ಹೋಬಳಿ ಗುಡುಗನಹಳ್ಳಿಯ ಪ್ರಗತಿಪರ ಕೃಷಿಕ ಕರಿಗೌಡ ಅವರೊಡನೆ ಸಂದರ್ಶನ. ಎಷ್ಟು 10 ಆಯ್ತು ಟ್ರ್ಯಾಕ್ಟರ್ ತಗೊಂಡೆ. ಒಂದು ಟ್ರ್ಯಾಕ್ಟರ್ ಅಲ್ಲಿ ಈಗ ಜಾಸ್ತಿ ಕೆಲಸ ಅದ್ರಲ್ಲಿ ಮಾಡ್ತೀವಿ. ಆಮೇಲೆ ಒಂದು ಹೋದ ವರ್ಷ ಟಿಲ್ಲರ್ ತಗೊಂಡೆ. ಟಿಲ್ಲರ್ ಅಲ್ಲಿ ಹೊಡಿತಿ ತೋಟ ಉಳ್ಬೇಕಾರೆ. ಅದ್ರದ್ದು ಒಂದು ಟಿಲ್ಲರ್ ತಗೊಂಡು ಅದ್ರಲ್ಲೂ ಮಾಡ್ತೀವಿ, ಇದ್ರಲ್ಲಿ ಮಾಡ್ತೀವಿ. ಎತ್ತುಗಳದ್ದು ಏನು ಹೆಚ್ಚಿಗೆ ಇಲ್ಲ, ದೊಡ್ಡ ಎತ್ತೆ ಕಟ್ತೀವಿ. ಆದ್ರೂ ಕಬ್ಬೇರೆ ಆಗ್ಬೇಕಲ್ಲ ಅಂದ್ಬಿಟ್ಟು ಮಾಡ್ದು ಟ್ರ್ಯಾಕ್ಟರ್ ಮಾಡ್ದು. ಮಾಡೋರಿಲ್ಲ ಮಕ್ಕಳು, ಮಾಡೋರಿಲ್ಲ ಮಾಡೋರಿಲ್ಲ ಆಳ್ಗಳ ಕೈಲಿ ಮಾಡಿಸ್ಬೇಕು. ಮಾರ್ಚ್ 29 ಮಂಗಳವಾರ ಕೃಷಿ ಬದುಕಿನಲ್ಲಿ ಸಾರ್ಥಕತೆ ಕುರಿತು ಎಚ್ ಡಿ ಕೋಟೆ ತಾಲೂಕು ಕಸಬಾ ಹೋಬಳಿ ಹುಲಿಕುರದಲ್ಲಿ ಕೃಷಿ ನಡೆಸುತ್ತಿರುವ ಚೆನ್ನಮಾದ ನಾಯಕ ಅವರೊಂದಿಗೆ ಸಂದರ್ಶನ. ಕೃಷಿಯಿಂದ ಇನ್ನು ನಾನು ಅಷ್ಟೇನು ಇನ್ನೂ ಒಂದು ಮಠದಲ್ಲಿ ತೃಪ್ತಿ ಆಗಿದೆ, ಆದ್ರೂ ನಮ್ಮ ಮಠಕ್ಕೆ ಈಗ ತೃಪ್ತಿ ಇದೆ. ಬಟ್ ಇನ್ನೂ ಇದೇ ಆಸೆಗಳಂತೂ ಇದೇ ಇರ್ತದ ನಮ್ಗೆ. ಆದ್ರೂ ಕೃಷಿಲಿ ಒಂದು ಆದಾಯ ಕಂಡು ನಾನು ಈ ಚಿಕ್ಕ ವಯಸ್ಸಲ್ಲೇ ನಾವು ಎಜುಕೇಶನ್ ಮಾಡ್ಕೊಂಡು ಮಧ್ಯಾಂತರ ಬಂದು ಇಲ್ಲಿ ಕೃಷಿ ಮಾಡಿ ಪರವಾಗಿಲ್ಲ ಅನಿಸ್ತಾ ಇದೆ. ಈಗ ನಮ್ಮ ಎಷ್ಟೋ ವರ್ಷಗಳಿಂದ ಆದಾಯ ಇದು ಕೃಷಿ ಮಾಡಿರೋರು ಆದಾಯ ಮಾಡಿಲ್ಲ. ನಾವು ಈಗ ಒಂದು 4-5 ವರ್ಷದಿಂದ ಕೃಷಿಗಿಳಿದು ಆ ಥರ ಎಲ್ಲ ನಾವು ವೈಜ್ಞಾನಿಕವಾಗಿ ಮಾಡೋದು ನೋಡಿ ಅವರೇ ಖುಷಿಪಟ್ಟು ಪರವಾಗಿಲ್ಲ ನೀವೇ ಮಾಡ್ತಾ ಇದ್ದಾರೆ, ನಾವು ಎಷ್ಟು ವರ್ಷ ಆದರೂ ಈ ಸಂಪಾದನೆ ಮಾಡಿಲ್ಲ ಅನ್ನೋ ಭಾವನೆ ಹೇಳ್ತಿದ್ದಾರೆ. ಮಾರ್ಚ್ 30 ಬುಧವಾರ ಪೌಷ್ಟಿಕ ಕೈತೋಟದ ಪ್ರಾಮುಖ್ಯತೆಯನ್ನು ಕುರಿತು ಮೈಸೂರು ಜಿಲ್ಲೆ ಸುತ್ತೂರಿನಲ್ಲಿರುವ ICAR JSS ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಗೃಹ ವಿಜ್ಞಾನಿಯಾಗಿರುವ ಶ್ರೀಮತಿ ನೇತ್ರಾವತಿ ಎತ್ತಿನಮನಿ ಅವರೊಡನೆ ಸಂದರ್ಶನ. ಮೊದಲನೇದಾಗಿ ನಮ್ಮ ಒಂದು ಮನೆಯ ಸುತ್ತಮುತ್ತಲಿನ ಜಾಗವನ್ನ ನಾವು ಲಾಭದಾಯಕವಾಗಿ ಅದನ್ನ ಬಳಸ್ಕೋಬಹುದು. ಅದರ ಜೊತೆಗೇನೆ ಒಂದು ಈ ಕೈತೋಟ ಮಾಡೋದ್ರಿಂದ ಈಗಾಗಲೇ ಹೇಳಿದಂಗೆ ತಾಜಾ ತರಕಾರಿಗಳ ಒಂದು ಲಭ್ಯತೆ ನಮಗೆ ಉಂಟಾಗುತ್ತೆ. ಅದರ ಜೊತೆಗೇನೆ ನಾವು ಆಹಾರದಲ್ಲಿ ಒಂದು ವೈವಿಧ್ಯಮಯವನ್ನ ಸಾಧಿಸಬಹುದು. ಅಂದ್ರೆ ಈಗ ನಾವು ಈ ನಮ್ಮನೆಯಲ್ಲಿ ತರಕಾರಿಗಳು ಸುಲಭವಾಗಿ ಸಿಗೋದ್ರಿಂದ ಒಂದಿನ ಒಂದು ತರಕಾರಿ ಇನ್ನೊಂದಿನ ಇನ್ನೊಂದು ತರಕಾರಿ ಅವುಗಳನ್ನ ಆ ರೀತಿ ಬಳಸ್ಕೋಬಹುದು. ಮಾರ್ಚ್ 31 ಗುರುವಾರ ಮಿಶ್ರ ಕೃಷಿಯಲ್ಲಿನ ತಮ್ಮ ಅನುಭವವನ್ನು ಹಂಚಿಕೊಳ್ಳಲಿದ್ದಾರೆ KR Pete ತಾಲೂಕು ಅಕ್ಕಿ ಹೆಬ್ಬಾಳು ಹೋಬಳಿ ಗುಡುಗನಹಳ್ಳಿಯಲ್ಲಿ ಕೃಷಿಯಲ್ಲಿ ನಿರತರಾಗಿರುವ ಗೋವಿಂದೇಗೌಡ. ನಾವು 5 ಕೂಳೆ 6 ಕೂಳೆ ಗಂಟು ಬಿಟ್ಟಿದ್ವಿ, 8 ಕೂಳೆ ಗಂಟು ಬಿಟ್ಟಿದ್ವಿ. ಒಂದ್ ಸರಿಯಾ 8ನೇ ಕೂಳೆಗೂ ಎಷ್ಟು ಅಂದ್ರೆ 70 ಟನ್ 65 ಟನ್ 80 ಟನ್ ಗಂಟ ಬೆಳೀತಿತ್ತು ಆಗ ಮೊದಲನೇ ಫಸ್ಟ್ ಅಲ್ಲಿ. ಕೊನೆ ಫೈನಲ್ ಗೆ 70 ಟನ್ 65 ಟನ್ ಗೆ ಲಾಸ್ಟ್ ಮಾಡಿದ್ವಿ. ಕೂಳೆನಲ್ಲೂ 65 ಟನ್ ಯಾವಾಗ್ಲೂ ಕಿಟ್ಕಿದ್ವಿ ನಾವು ಕೂಳೆನು. ಈಗ ಹೆಂಗೆ ಕಬ್ಬನ್ ಬೆಳೆಯಲ್ಲಿ ಅಂತ ಅಂದ್ರೆ ಇದು ನಾವು 65 ಟನ್ ಕೆಡಗದಾಗ ಒಂದ್ 10,000-20,000 ಕಡಿಮೆ ಬರ್ತದೆ. ಈ ಜಾಸ್ತಿ 70 ಟನ್ 80 ಟನ್ ಕೆಡದಾಗ ಒಂದ್ 20,000-25,000 ಜಾಸ್ತಿ ಸಿಗ್ತದೆ. ಏಪ್ರಿಲ್ 1 ಶುಕ್ರವಾರ ಯುಗಾದಿ ಕೃಷಿ ಸಮೃದ್ಧಿಗೆ ಹಾದಿ ರೂಪಕ ಪ್ರಸಾರವಾಗಲಿದೆ. ಪ್ರಕೃತಿಯ ಹೊಸ ವರ್ಷದ ಆರಂಭದ ದಿನವಾದ ಯುಗಾದಿ ಎಂದು ಅದರ ಬದಲಾದ ಹೊಸತನದ ಸೊಬಗನ್ನು ಮಾನವ ಹಾಗೂ ಪ್ರಕೃತಿಯೊಡನೆ ಹಾಸುಹೊಕ್ಕಾಗಿರುವ ಕೃಷಿಕ ಸಂಭ್ರಮಿಸುವುದು ಸಹಜವೇ ಸರಿ. ಹಬ್ಬದ ಈ ದಿನ ಎಲ್ಲರೂ ಮನೆಯನ್ನು ಗುಡಿಸಿ ಸಾರಿಸಿ ಸ್ವಚ್ಛ ಮಾಡುತ್ತಾರೆ, ಎಣ್ಣೆ ಸ್ನಾನ ಮಾಡುತ್ತಾರೆ, ಸ್ನಾನದ ನೀರಿನಲ್ಲಿ ಬೇವಿನ ಎಲೆಗಳನ್ನು ಹಾಕಿ ಅದರಿಂದ ಎರೆದುಕೊಳ್ಳುತ್ತಾರೆ, ಊಟದೊಡನೆ ಬೆಲ್ಲ ಸಹಿತ ಬೇವು ಸೇವಿಸುವರು. ಬಾಳಿನಲ್ಲಿ ಸುಖ ದುಃಖಗಳು ಸಮಾನವೆಂದು ತಿಳಿದುಕೊಳ್ಳುವುದೇ ಬೇವು ಬೆಲ್ಲ ಸೇವಿಸುವುದರ ತಾತ್ಪರ್ಯ. ಏಪ್ರಿಲ್ 2 ಶನಿವಾರ ಸಾಪ್ತಾಹಿಕ ಸರಣಿ ತೋರಣ ಹೂರಣ. ಓ ನೋಡಪ್ಪ ಎಲ್ಲ ಒಂದ್ ದನಿ ಕೇಳ್ತಾ ಐತೆ. ಓ ಬಾರಣ್ಣ ಎಲ್ಲೋಗಿದ್ದಣ್ಣ ಇಷ್ಟು ತನಕ? ಇದ್ಯಾರು ಬಂದ್ಬಿಟ್ಟವ್ರೆ? ಓಯ್ ಮಹೇಶ ಯಾವಾಗ ಬಂದ್ಯಪ್ಪ? ಬಂದಿರಾಗಣ ಈಗ ಬಂದಿ. ಇವ್ರು ಅಜ್ಜಿ ಬಂದವ್ರೆ. ಗೌರಮ್ಮ ಅಜ್ಜಿ. ಓ ಅಜ್ಜಿನ ಕರ್ಕೊಂಡ್ ಬಂದ್ಬಿಟ್ಟಿದ್ಯಾ? ನಾನು ಅವತ್ತೇ ಹೇಳದ್ನಲ್ಲ ಹಬ್ಬಕ್ಕೆ ಅವ್ರಿಬ್ರು ಬರ್ತಾರೆ ಬೇಗ ಬಪ್ಪ ಅಂತ. ಯಾಕೆ ಮರ್ತೋದ? ಹಬ್ಬನಾದ್ರೆ ಮರ್ತ ಬಿಟ್ಟದ ನೋಡು. ಇದು ವಿಷಯ ಅಂದ್ರೆ ಅಲ್ಕಣ್ಣ ನಿಮ್ ಮನೇಲಿ ತೋರಣ ಕಟ್ಲಿಲ್ವಾ? ನೀ ಬೇವು ಬೆಲ್ಲ ತಿನ್ಲಿಲ್ವಾ? ಮಾಡಿಲ್ಲ ಕಣಕ, ಈಗ ಹೋಗಿ ಮಾಡ್ಬೇಕು. ಸರಿಯಾಗಿ ಹೇಳ್ದೆ ಬಿಡು, ಎಲ್ಲೋಗಿದ್ದೆ? ಇರೋ ವಿಷಯ ಸರಿಯಾಗಿ ಹೇಳು. ಶ್ರೋತೃಗಳೇ, ಇವಿಷ್ಟು ಬರುವ ವಾರ ಕೃಷಿ ರಂಗದಲ್ಲಿ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ನಮಸ್ಕಾರ. ಕೃಷಿ ದರ್ಪಣ. ಕೃಷಿ ದರ್ಪಣ ವಾರದ ಕೃಷಿ ರಂಗ ಕಾರ್ಯಕ್ರಮಗಳ ಮುನ್ನೋಟ ಕೇಳಿದಿರಿ. ಪ್ರಸ್ತುತಿ ಆರ್ ಲೋಕೇಶ್ವರಿ. ಮತ್ತೆ ಕೃಷಿ ದರ್ಪಣ ಮುಂದಿನ ವಾರ ಇದೇ ಸಮಯಕ್ಕೆ. ಹಲೋ ಬ್ರದರ್, ಹೇಗಿದ್ಯಾ? ಎಲ್ಲ ಚೆನ್ನಾಗಿದೆ. ನಾನು ನನ್ನ ಫ್ಯಾಮಿಲಿ ಮತ್ತು ಬಿಸ್ನೆಸ್ ಗೆ ಮಲ್ಟಿಪರ್ಪಸ್ ವೆಹಿಕಲ್ ತಗೋಬೇಕು ಅಂತಿದ್ದೀನಿ. ಹಾಗಾದ್ರೆ ಮಾರುತಿ ಸುಜುಕಿ ಈಕೋ ತಗೋ, ಅದರಲ್ಲಿ ಹೆಚ್ಚು ಸ್ಪೇಸ್, ಹೆಚ್ಚು ಆರಾಮ್ ಮತ್ತು ಹೆಚ್ಚು ಸುರಕ್ಷತೆ ಇದೆ. ಈ ಮಾರ್ಚ್ ನಿಮ್ಮ ಫೇವರೇಟ್ ಮಾರುತಿ ಸುಜುಕಿ ಈಕೋ ಅನ್ನು 100% ಎಕ್ಸ್ಟೋರೂಮ್ ಫಂಡಿಂಗ್ ಒಂದಿಗೆ ಮನೆಗೆ ಕೊಂಡೊಯ್ಯಿರಿ ಹಾಗೂ 27,500 ರೂಪಾಯಿವರೆಗಿನ ಆಫರ್ಸ್ ಅನ್ನು ಕೂಡ ಪಡೆದುಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ನಿಮ್ಮ ಹತ್ತಿರದ ಮಾರುತಿ ಸುಜುಕಿ ಡೀಲರ್ಶಿಪ್ ಗೆ ಇದ್ದೇ ಭೇಟಿ ನೀಡಿ. ಬಾಕಿ ಎಲ್ಲವೂ ಆಮೇಲೆ, ನನ್ನ ಮಾತು ಕೇಳು ಈಗಲೇ. ಆಯ್ಕೆ ಇರುತ್ತೆ ಪ್ರತಿ ಇರುವಲ್ಲಿ. ಹಾಗೆ ನಮಗ್